ನಮಸ್ಕಾರ ಡಾಕ್ಟರ್ ಹಂಚನಾಳ. ನಮಸ್ಕಾರ ಮೌಲತಿ ಅವರೇ, ಎಲ್ಲ ರೈತರಿಗೂ ಶರಣ ಶರಣಾರ್ಥಿಗಳು. ಸರ್, ಮೊದಲೇದಾಗಿ ಹೇಳಿ, ಹತ್ತಿ ಬೆಳೆ ಈ ಸದ್ಯ ರಾಯಚೂರು ಜಿಲ್ಲೆಯಲ್ಲಿ ಯಾವ ಹಂತದಲ್ಲಿ ಹತ್ತಿ ಬೆಳೆಯನ್ನು ನೋಡಬಹುದು ನಾವು, ಜೊತೆಗೆ ಕ್ಷೇತ್ರ ಮಟ್ಟದಲ್ಲಿ ಏನು ಕೀಟದ ಸಮಸ್ಯೆಗಳನ್ನು ತಾವು ಗಮನಿಸಿದಿರಿ? ಈ ವರ್ಷ ಬಹಳಷ್ಟು ರೈತರು ಹತ್ತಿ ಹೆಚ್ಚಾಗಿ ಬಿತ್ತನೆ ಮಾಡಿದ್ದಾರೆ. ಹೋದ ವರ್ಷ ಹತ್ತಿ ರೇಟ್ ನೋಡ್ಕೊಂಡು ಬಹಳಷ್ಟು ಜನ ಈ ಸರಿ ಹತ್ತಿಗೆ ಜಾಸ್ತಿನೇ ಆಗಿದೆ, ಏರಿಯಾನೂ ಜಾಸ್ತಿ ಆಗಿದೆ. ಅಲ್ಲಲ್ಲಿ ಜೂನ್ ಮೊದಲನೇ ವಾರದಿಂದ ಜುಲೈ ಎರಡನೇ ವಾರದವರೆಗೂ ಬಿತ್ತನೆ ಆಗಿದೆ. ಹೀಗಾಗಿ ನಾವು ರೈತರ ಹೊಲದಲ್ಲಿ ಈಗ ಬೆಳೆಗಳು 30 ದಿವಸದಿಂದ 60-70 ದಿವಸಗಳವರೆಗೆ ಬೆಳೆಗಳನ್ನು ನಾವು ನೋಡಬಹುದು. ಅಲ್ಲಲ್ಲಿ ಇದೆ ಈಗ ರಸಾಯನ ಕೀಟಗಳದ ಕೆಲವು ಸಮಸ್ಯೆಗಳು ಮತ್ತು ಭಾಳಷ್ಟು ರೈತರು ಫೋನು ಮಾಡ್ತಾ ಇದ್ದಾರೆ. ಅದರಲ್ಲಿ ರಸಾಯನ ಕೀಟಗಳಲ್ಲಿ ಈ ವರ್ಷ ಏನಾಗಿದೆ ಅಂದರೆ, ನಮಗೆ ಈ ಎಫಿಡ್ ನುಸಿ ಅಂತ ಕರಿತೀವಿ ಅಥವಾ ಕರಿಜಿಗಿ ಅಂತ ಕರೀತಾರೆ ರೈತರು, ಅದು ಭಾಳಷ್ಟು ಅದರ ಸಮಸ್ಯೆಗಳು ಕಂಡು ಬರ್ತಾ ಇದೆ. ಒಟ್ಟಾರೆಯಾಗಿ ಈಗ ನಾವು ಈ 30 ದಿವಸದವರೆಗೆ ಯೂಶ್ವಲಿ ಬೀಜೋಪಚಾರ ಮಾಡೋದ್ರಿಂದ ಯಾವುದೇ ಥರದ ರಸ ಇರುವ ಕೀಟಗಳು ಕಂಡು ಬರೋದಿಲ್ಲ. 30 ದಿವಸದ ನಂತರ ರಸ ಇರುವ ಕೀಟಗಳ ಬಾಧೆ ಅಲ್ಲಿ ಕಂಡು ಬರ್ತಾ ಇದೆ. ಅದರಲ್ಲಿ ಒಂದೇದು ಥ್ರಿಪ್ಸ್ ನುಸಿ ಅಂತ ಕರಿತೀವಿ, ಆಮೇಲೆ ಹಸಿರು ಜಿಗಿ ಹುಳ ಅಥವಾ ಜಾಸಿಡ್ಸ್ ಅಂತ ಕರಿತೀವಿ, ಆಮೇಲೆ ಇದು ಎಫಿಡ್ ನುಸಿ ಅಂತ ಕರಿತೀವಿ ರೈತರಲ್ಲಿ, ಅದನ್ನು ಕರಿ ಜಿಗಿ ಅಂತ ಕರೀತಾರೆ. ಕರಿ ಮತ್ತು ಹಳದಿ ಬಣ್ಣದ ನುಸಿಗಳು ಕಂಡು ಬರ್ತವೆ. ಇವು ಈಗ ಪ್ರಮುಖವಾಗಿ ಕಂಡು ಬರ್ತಕ್ಕಂಥ ರಸ ಇರುವ ಕೀಟಗಳು. ಅದರಲ್ಲಿ ಈ ಇತ್ತೀಚೆಗೆ ಏನಾಗಿದೆ ಅಂದ್ರೆ, ಈ ಕರಿಜಿಗಿ ಅಂತ ರೈತರು ಕರೀತಾರೆ. ಮೊದಲೆಲ್ಲ ಇದು ನಮಗೆ ಚಳಿಗಾಲದಲ್ಲಿ ಜಾಸ್ತಿ ಕಂಡು ಬರ್ತಾ ಇತ್ತು, ಅಕ್ಟೋಬರು ನವೆಂಬರ್ ಅಲ್ಲಿ. ಇತ್ತೀಚೆಗೆ ಕೆಲವು ಲಾಸ್ಟ್ ಇಯರ್ದಿಂದ ಅದು ಬಿಗಿನಿಂಗ್ ನಲ್ಲೇ ಈ ಬಿತ್ತಿದ 30-35 ದಿವಸಕ್ಕೇ ಅದು ಕಂಡು ಬರ್ತಾ ಇದೆ. ಮತ್ತು ಅದು ಎಲೆ ಕೆಳಭಾಗದಲ್ಲಿ ಇದ್ಕೊಂಡ್ಬಿಟ್ಟು ರಸ ಇರೋದ್ರಿಂದ ಎಲೆಗಳೆಲ್ಲ ಕೆಳಮುಖವಾಗಿ ಮುದುರ್ತವೆ, ಮತ್ತು ಜಾಸ್ತಿ ಅವು ರಸ ಇರೋದ್ರಿಂದ ಏನು ಮಾಡ್ತಾವೆ, ಒಂದು ಕರದ ಈ ಜಿಗುಟು ದ್ರವವನ್ನು ಸ್ರವಿಸ್ತವೆ, ಸಿಹಿಯಾಗಿರುತ್ತದೆ. ಅದು ಅದರ ಮೇಲೆ ಕಪ್ಪು ಬೂಸ್ಟ್ ಬೆಳೆದ್ಬಿಟ್ಟು ಗಿಡದ ಏನಂತ ಅಂದ್ರೆ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಅದನ್ನು ಕುಂಠಿತಗೊಂಡು ಒಟ್ಟಾರೆಯಾಗಿ ಬೆಳವಣಿಗೆ ಕುಂಠಿತಗೊಳ್ಳುತ್ತದೆ. ಹೀಗಾಗಿ ಅಲ್ಲಲ್ಲಿ ಸ್ವಲ್ಪ ಇದು ಬಾಧೆ ಕಂಡು ಬರ್ತಾ ಇದೆ. ಮೇಲಾಗಿ ಇತ್ತೀಚೆಗೆ ಜೋರಾಗಿ ಅಲ್ಲಲ್ಲಿ ಮಳೆ ಬಂದಿದೆ, ಫ್ಲಾಶಿಂಗ್ ರೇನ್ಸ್ ಅಂತ ಕರಿತೀವಿ. ಜೋರಾಗಿ ಮಳೆ ಬಂದಲ್ಲಿ ಅದು ತೊಳ್ಕೊಂಡು ಹೋಗಿದೆ, ಥ್ರಿಪ್ಸ್ ನುಸಿ ಆಯಿತು, ಎಲ್ಲವೂ ರಸಾಯನ ಕೀಟಗಳು ಯೂಸಲ್ಲಿ ಸ್ವಲ್ಪ ವಾಶ್ಔಟ್ ಆಗ್ತದೆ ಜೋರು ಮಳೆ ಬಿದ್ದಾಗ. ಅದು ಮಳೆ ಮತ್ತೆ ಎಲ್ಲೆಲ್ಲಿ ಕಡಿಮೆ ಆಗುತ್ತೆ ಈಗ ಅಲ್ಲಿ ಮತ್ತೆ ಕಂಡು ಬರ್ತಾ ಇದೆ. ಹೀಗಾಗಿ ಈ ಥ್ರಿಪ್ಸ್ ನುಸಿ ಅಂತ ಏನು ಕರಿತೇವೆ, ಇವು ಸಹ ಎಲೆಯ ಏನು ಚಿಗುರು ಎಲೆ ಇರ್ತವೆ ಮೇಲ್ಗಡೆ, 2-3 ಚಿಗುರು ಎಲೆಯಲ್ಲಿ ಕಂಡು ಬರ್ತವೆ. ಇನ್ನು ಸ್ವಲ್ಪ ಅದನ್ನು ತಿರುಗಿಸಿ ನೋಡಿದ್ರೆ ಹಳದಿ ಬಣ್ಣದ ಉದ್ದನ್ನು ತಿರುಗಾಡೋದು ಕಂಡು ಬರ್ತದೆ. ಅವು ರೈತರು ಅದನ್ನು ಸ್ವಲ್ಪ ನೋಡ್ಬೇಕು, ಅಲ್ಲಲ್ಲಿ ಒಂದು 8-10 ಗಿಡಗಳು ನೋಡ್ಬೇಕು. ಒಂದು ಎಲೆ ಕೆಳಗಡೆ 8-10 ಕಂಡು ಬಂದು ಅಂದ್ರೆ ಅದು ಸ್ಪ್ರೇ ಮಾಡ್ಲಿಕ್ಕೆ ಯೋಗ್ಯವಾಗಿದೆ ಅಂತ ಅರ್ಥ. ಅದು ಥ್ರಿಪ್ಸ್ ನುಸಿ ಆಯಿತು. ಆಮೇಲೆ ಇದನ್ನು ಏನು ಎಫಿಡ್ ನುಸಿ ಅಥವಾ ನಾವು ಕರಿಜಿಗಿ ಅಂತ ಕರಿತೀವಿ, ಅದು ಸಹ ಅಷ್ಟೇ. ಅಲ್ಲಿ ಇಲ್ಲೊಂದು ಎಲ್ಲೊಂದು ಗಿಡಕ್ಕಿದ್ರೆ ಸ್ಪ್ರೇ ಮಾಡೋ ಅವಶ್ಯಕತೆ ಇಲ್ಲ. ಅದ್ರ ಮೇಲೆ ಸಾಕಷ್ಟು ಈ ಪರಭಕ್ಷ ಕೀಟಗಳು ಕಂಡು ಬರ್ತಾ ಇದಾವೆ. ರೈತರು ಕಳಿಸಿದ ಫೋಟೋಗಳಲ್ಲಿ ನೋಡಿದೆ ನಾನು. ಈ ನಾವು ಈ ಗುಲ್ಗಂಜಿ ಹುಳು ಅಂತ ಕರಿತೀವಿ ಅಥವಾ ಕಾಕ್ಸಿನೆಲಿಡ್ ಅಂತೇವೆ, ಅಂದ್ರೆ ಬೇರೆ ಹುಳುವನ್ನು ತಿಂದು ಬದುಕಂತ ಕೀಟಗಳು, ಅವು ಎಫಿಡ್ ಇದ್ದಲ್ಲಿ ಎಲ್ಲ ಕಂಡು ಬರ್ತವೆ. ಅವು ಸಹ ಬಹಳಷ್ಟು ಕಂಡು ಬರ್ತವೆ. ಅದಕ್ಕೆ ರೈತರು ಎಲ್ಲೆಲ್ಲಿ ಜಾಸ್ತಿ ಅಂತ ಕಂಡು ಬಂದಲ್ಲಿ ಸ್ಪ್ರೇ ಮಾಡೋ ಅವಶ್ಯಕತೆ ಇಲ್ಲ, ಅವು ತಂತಾನೆ ಕಂಟ್ರೋಲ್ ಆಗ್ತದೆ. ಬಹಳಷ್ಟು ಜಿಗಿ ಬಂದಿದೆ ಮತ್ತು ಸ್ಪ್ರೇ ಮಾಡೋ ಕಂಟ್ರೋಲ್ ಮಾಡಬೇಕು ಅಂದ್ರೆ ಮಾತ್ರ ಕೀಟನಾಶಕಗಳ ಉಪಯೋಗವನ್ನು ಮಾಡಬೇಕು. ಅದು ಒಂದು. ಆಮೇಲೆ ಇತ್ತೀಚೆಗೆ ಸ್ವಲ್ಪ ಈ ಹಸಿರು ಜಿಗಿ ಹುಳುದು ಅದು ಸಹ ಕಂಡು ಬರ್ತಾ ಇದೆ. ಎಲೆ ಕೆಳಭಾಗದಲ್ಲಿ ನೋಡಿದ್ರೆ ನಿಮ್ಗೆ ಹಸಿರು ಹುಳುಗಳು ಕಾಣ್ತವೆ, ಹಿಂಗೆ ಅಡ್ಡಡ್ಡ ತಿರುಗ್ತಾವೆ ನೋಡಿದ್ರೆ, ಹಿಂಗೆ ಅಡ್ಡ ಸರಿತಾ ಹೋಗ್ತವೆ. ಇವು ಸಹ ಎಲೆ ಕೆಳಭಾಗದಲ್ಲಿ ಇದ್ಕೊಂಡ್ಬಿಟ್ಟು ರಸ ಇರೋದ್ರಿಂದ ಎಲೆ ಹಂಚೆಲ್ಲ ಮೊದಲು ಹಳದಿ ಆಗ್ತದೆ, ತದನಂತರ ಅದು ಕೆಂಪು ಅಥವಾ ಬಣ್ಣಕ್ಕೆ ತಿರುಗಿಬಿಟ್ಟು ಎಲೆ ಕೆಳಮುಖವಾಗಿ ಮುದುರ್ತದೆ. ಅದು ಸಿವಿಯರ್ ಆದ ಕಂಡುಬರುವಂಥ ಲಕ್ಷಣಗಳು. ಇವು ಸಹ ರೈತರು ಅಲ್ಲಲ್ಲಿ ಸ್ವಲ್ಪ ನೋಡ್ಬೇಕು, ಒಂದು 8-10 ಗಿಡಗಳು ನೋಡಿಬಿಟ್ಟು ಒಂದು ಎಲೆ ಕೆಳಗಡೆ 2 ಇದ್ದು ಅದಕ್ಕಿಂತ ಹೆಚ್ಚಿಗಿದ್ದು ಅಂದ್ರೆ ಅದು ಸಹ ಸ್ಪ್ರೇ ಮಾಡೋಕ್ಕೆ ಯೋಗ್ಯವಾಗಿದೆ ಅಂತ ಅರ್ಥ. ಇವು ಮೂರು, ಈಗ ಥ್ರಿಪ್ಸ್ ನುಸಿ, ಎಫಿಡ್ ನುಸಿ ಮತ್ತು ಹಸಿರು ಜಿಗಿ ಹುಳು, ಇವು ಈ 30-40 ದಿವಸದ ಬೆಳೆಗಳಲ್ಲಿ ಕಂಡು ಬರ್ತಕ್ಕಂಥ ರಸ ಇರುವ ಕೀಟಗಳು. ಆಮೇಲೆ ಇತ್ತೀಚೆಗೆ ಕೆಲವೊಂದು ಭಾಗದಿಂದ ಇದನ್ನೊಂದು ಮೈಟ್ ನುಸಿ ಅಂತ ಬರ್ತಾ ಇದೆ. ಅದು ನಮ್ಮ ಭಾಗದಲ್ಲಿ ಕಳೆದ 4-5 ವರ್ಷಗಳಿಂದ ಕಂಡು ಬರ್ತಾ ಇದೆ. ಅದರಲ್ಲೂ ಕಳೆದ 1-2 ವರ್ಷದಿಂದ ಅದರದ್ದು ಹಾವಳಿ ಜಾಸ್ತಿ ಆಗಿದೆ, ಅದರ ಬಾಧೆ ಜಾಸ್ತಿ ಕಂಡು ಬರ್ತಾ ಇದೆ. ಮೊದಲೆಲ್ಲ ಈ ಮೆಣಸಿನಕಾಯಿಲಿ ಬರ್ತಿತ್ತು, ಅದು ಕಾಟನ್ಗೆ ಬಂದು ಭಾಳ ವರ್ಷ ಆಯಿತು, ಬಟ್ ಇದರಲ್ಲೂ ಹೆಚ್ಚಿನ ಬಾಧೆ ಕಂಡು ಬರ್ತಾ ಇದೆ. ಇದರ ಲಕ್ಷಣ ಏನಪ್ಪ ಅಂದ್ರೆ, ಈ ಎಲೆ ಕೆಳಭಾಗದ ಅಂದ್ರೆ ಚಿಗುರು ಎಲೆ ಏನಿರುತ್ತೋ ಅದರ ಕೆಳಭಾಗದಲ್ಲಿ ಇರ್ತವೆ, ಇದ್ಕೊಂಡ್ಬಿಟ್ಟು ರಸ ಇರೋದ್ರಿಂದ ಎಲೆ ಮೇಲ್ಮುಖವಾಗಿ ಮುಟ್ಟಿರ್ತಾವೆ, ಇದ್ರೆ ಬಟ್ಲಗತ್ಲೆ ಕಾಣ್ತವೆ. ಆಮೇಲೆ ಎಲೆಗಳು ಸ್ವಲ್ಪ ಹಳದಿ ಬಣ್ಣ ಮತ್ತೆ ಬಿಳಿ ಅಂದ್ರೆ ತಿಳಿ ಹಳದಿ ಬಣ್ಣ ತಿರುಗ್ತದೆ ಆ ರಸ ಇರೋದ್ರಿಂದ, ಅದು ಒಂದು ಲಕ್ಷಣ. ಆಮೇಲೆ ಬಟ್ಲಗತ್ಲೆ ಮೇಲೆ ಮುದುರ್ತವೆ, ಇದು ಎರಡನೇ ಲಕ್ಷಣ. ಇದೆಲ್ಲ ಕಂಡು ಬಂದಲ್ಲಿ ರೈತರು ತಿಳ್ಕೊಬೇಕು, ಇದು ಮೈಟ್ ನುಸಿಯಿಂದ ಆದಂತ ಬಾಧೆ ಅಥವಾ ಲಕ್ಷಣಗಳಂತ ತಿಳ್ಕೊಬೇಕು. ಇದು ಮೈಟ್ ನುಸಿ ಬಾಧೆ ಕೆಲವೊಮ್ಮೆ ಈಗ ರೈತರು ತಾವು ಹೇಳಿದ್ರಲ್ಲ, ಈಗ ಜಿಗಿ, ಹಸಿರು ಜಿಗಿ, ಆಮೇಲೆ ಕರಿ ಜಿಗಿ, ಇವೆಲ್ಲ ಕಂಡು ಬಂದ ಮೇಲೆ ಸಿಂಪರಣೆಯನ್ನ ಮಾಡಿದ್ದಾರೆ. ಸಿಂಪರಣೆ ಮಾಡಿದ್ಮೇಲೆ ಚೆನ್ನಾಗಿ ಕಂಟ್ರೋಲ್ ಹತೋಟಿಗೆ ಆಗಿದೆ, ಹತೋಟಿ ಆದ್ಮೇಲೆ ಇದು ಬಂದಿದೆ ನಮಗೆ ಮೈಟ್ ನುಸಿ ಅಂತ ಹೇಳ್ತಾ ಇದ್ದಾರೆ. ಹೌದು, ಅದರಲ್ಲಿ ಏನಾಗಿದೆ ಅಂದ್ರೆ ಮೈಟ್ ನುಸಿಗಾಗಿನೇ ಬೇರೆ ಕೀಟನಾಶಕಗಳಿದಾವೆ, ನಾವು ಅದಕ್ಕೆ ನುಸಿನಾಶಕಗಳು ಅಥವಾ ಅಕ್ಯಾರಿಸೈಡ್ಸ್ ಅಂತ ಕರಿತೀವಿ. ಅವುಗಳನ್ನ ಸ್ವಲ್ಪ ಸ್ಪ್ರೇ ಮಾಡಿದ್ರೆ ಇದು ಕಂಟ್ರೋಲ್ ಆಗ್ತದೆ. ಇನ್ನು ಉಳಿದಿಂತವೇನು ಹಸಿರು ಜಿಗಿಗಳು, ಥ್ರಿಪ್ಸ್ ಮತ್ತು ಎಫಿಡ್ ನುಸಿಗಿದೆ, ಅವಕ್ಕೆ ನಾವು ಯಾವ್ದಾದ್ರು ಈ ಅಂತರ್ವ್ಯಾಪಿ ಕೀಟನಾಶಕಗಳು ಕೀಟಗಳು ಅಂತ ಕರಿತೀವಿ, ಅವನ್ನ ಸ್ಪ್ರೇ ಮಾಡೋದು ಕಂಟ್ರೋಲ್ ಆಗ್ತದೆ. ಬಟ್ ಇದಕ್ಕಾಗಿ ಮೈಟ್ಗಾಗಿ ಕೆಲವೊಂದು ಸ್ಪೆಸಿಫಿಕ್ ಆಗಿ ಕೀಟನಾಶಕಗಳಿದಾವೆ, ಅಥವಾ ಕ್ಯಾರಿಸೈಡ್ ಅಥವಾ ನುಸಿನಾಶಕಗಳಂತ ಕರಿತೀವಿ, ಅವುಗಳನ್ನು ಬಳಸಿದ್ರೆ ಇದು ಹತೋಟಿ ಆಗ್ತದೆ. ಅದಕ್ಕೆ ಮೊದಲನೇದಾಗಿ ಥ್ರಿಪ್ಸ್ ನುಸಿ ಮತ್ತು ಎಫಿಡ್ ನುಸಿ ಮತ್ತು ಹಸಿರು ಜಿಗ್ ಹುಳು ಇವು ಕಂಡು ಬಂದಲ್ಲಿ ಇತ್ತೀಚೆಗೆ ನಾವು ಮಾರುಕಟ್ಟೆಯಲ್ಲಿ ಕೆಲವೊಂದಷ್ಟು ಹೊಸ ಕೆಮಿಕಲ್ಗಳು, ಭಾಳಷ್ಟು ರೈತರು ಏನು ಸ್ಪ್ರೇ ಮಾಡಿರಂದ್ರೆ ಎಲ್ಲರೂ ಅದೇ ಅಸಿಪೇಟು ಮೊನೊಕ್ರೋಟೋಫಾಸ್, ಅದು ಕಾಮನ್ ಹೇಳಿಬಿಡ್ತಾರೆ. ಅದು ಎಲ್ಲಿ ಹೋಗ್ತಾರೆ ಡೀಲರ್ಸ್ ಹತ್ರ ಕೇಳ್ತಾರೆ ಅಂತ ಅಂತಾರೆ. ಬಟ್ ಅವು ಏನಾಗಿದೆ ಅಂದರೆ ಇತ್ತೀಚೆಗೆ ಹಳೆ ಕೆಮಿಕಲ್ಗಳು ಏನಿದ್ದಾವೆ ಅವಕ್ಕೆಲ್ಲವಕ್ಕೂ ಆದಷ್ಟು ಪ್ರತಿರೋಧಕ ಶಕ್ತಿ ಬೆಳ್ಕೊಂಡ್ಬಿಟ್ಟವು ಇವೆಲ್ಲ ರಸಾಯನಿಕ ಕೀಟಗಳು. ಅದಕ್ಕೆ ಇದ್ದಿದ್ದರಲ್ಲಿ ಸ್ವಲ್ಪ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಕ್ಕಂಥ ಕೀಟನಾಶಕಗಳಂದ್ರೆ ಒಂದು ಥಯಾಮೆಥಾಕ್ಸಮ್ ಅಂತ ಬರ್ತದೆ, ಅದು ಆಕ್ಟ್ರಾ ಅಂತೇಳಿ ಇದು ಒಂದು ಕಂಪ್ನಿ, ಭಾಳಷ್ಟು ಕಂಪ್ನಿ ಬೇರೆ ಬೇರೆ ಬ್ರ್ಯಾಂಡ್ ಬರ್ತವೆ. ರೈತರು ಆದಷ್ಟು ಈ ಕೆಮಿಕಲ್ಗಳ ಹೆಸರು ಸ್ವಲ್ಪ ನೆನಪಿಟ್ಟುಕೊಳ್ಳೋದು ಒಳ್ಳೆಯದು, ಸ್ವಲ್ಪ ಕಷ್ಟ ಆಗ್ತದೆ ಆದ್ರೂ ಅವು ನೆನಪಿಟ್ಟುಕೊಳ್ಳೋದು ಒಳ್ಳೆಯದು. ಥಯಾಮೆಥಾಕ್ಸಮ್ ಅಂತ ಬರ್ತದೆ, ಅದು ಎಕರೆಗೆ ಒಂದು 40 ಗ್ರಾಮ್ನಷ್ಟು ಬೇಕಾಗ್ತದೆ. ಈ ಹೊಸ ಕೆಮಿಕಲ್ಗಳೆಲ್ಲ ಅಂದರೆ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಏರಿಯಾ ಕವರ್ ಆಗ್ತವೆ ಮತ್ತು ಎಲ್ಲವೂ ಎಕೋಸಿಸ್ಟಮ್ ಅನ್ನು ಸ್ವಲ್ಪ ಸೇಫ್ ಆಗಿ ಇಡ್ತಕ್ಕಂಥದ್ದು. ಥಯಾಮೆಥಾಕ್ಸಮ್ಗೆ ಮಾರುಕಟ್ಟೆಯಲ್ಲಿ ಆಕ್ಟ್ರಾ ಅಂತೇಳಿ ಒಂದು ಕಂಪ್ನಿ ಇದು ಬರ್ತಿತ್ತು ಬ್ರ್ಯಾಂಡ್ ನೇಮ್ ಅದು, ಈಗ ಅದರಲ್ಲಿ ಬೇರೆ ಬೇರೆ ಕಂಪ್ನಿ ಬೇರೆ ಬೇರೆ ಬರ್ತವೆ. ಅದೇ ರೀತಿ ಇನ್ನೊಂದು ಡೈನೊಟೆಫಿರಾನ್ ಅಂತ ಬರ್ತದೆ, ಅದು ಎಕರೆಗೆ 60 ಗ್ರಾಮ್ ಬೇಕಾಗ್ತದೆ. ಅದು ಮಾರುಕಟ್ಟೆಯಲ್ಲಿ ಮೊದಲು ಓಸಿನ್ ಅಥವಾ ಟೋಕನ್ ಅಂತ ಬರ್ತಿತ್ತು, ಈ ಒಂದು ಎರಡು ಕಂಪ್ನಿ, ಬೇರೆ ಬೇರೆ ಕಂಪ್ನಿ ಬೇರೆ ಬೇರೆ ಹೆಸರು ಇದಾವೆ. ಅದರಲ್ಲಿ ಡೈನೊಟೆಫಿರಾನ್ ಅಂತ ಇದ್ರೆ ಸಾಕು. ಆಮೇಲೆ ಇನ್ನೊಂದು ಅಂದರೆ ಫ್ಲೋನಿಕಮೈಡ್, ಅದು ಸಹ ಎಕರೆಗೆ ಒಂದು 60 ಗ್ರಾಮ್ನಷ್ಟು ಬೇಕಾಗ್ತದೆ. ಅದು ಈ ಇದ್ರ ಕಂಪ್ನಿದು ಬರ್ತಿ ಉಲಾಲ ಅಂತ ಬರ್ತಿತ್ತು, ಈ ಬೇರೆ ಬೇರೆ ಕಂಪ್ನಿ ಬೇರೆ ಬೇರೆ ಬ್ರ್ಯಾಂಡ್ಗಳಿದ್ದಾವೆ. ಈ ಮೂರು ಚೆನ್ನಾಗಿ ಕೆಲಸ ಮಾಡ್ತವೆ, ಒಂದು ಥಯಾಮೆಥಾಕ್ಸಮ್ 40 ಗ್ರಾಮ್ ಎಕರೆಗೆ, ಇನ್ನೊಂದು ಡೈನೊಟೆಫಿರಾನ್ 60 ಗ್ರಾಮ್ ಪ್ರತಿ ಎಕರೆಗೆ, ಇನ್ನೊಂದು ಫ್ಲೋನಿಕಮೈಡ್ ಅದು 60 ಗ್ರಾಮ್ ಪ್ರತಿ ಎಕರೆಗೆ. ಇವು ಮೂರಲ್ಲಿ ಅಂದ್ರೆ ಆಲ್ಟರ್ನೇಟ್ ಆಗಿ ಈಗ ಒಂದು ಯೂಸ್ ಮಾಡೋದ್ರಿಂದ ನೆಕ್ಸ್ಟ್ 15 ದಿವಸ ಬಿಟ್ಟು ಮತ್ತೊಂದು, ನೆಕ್ಸ್ಟ್ ಒಂದು 15 ದಿವಸ ಬಿಟ್ಟು ಮತ್ತೊಂದು, ಅದನ್ನೇ ಮಾಡೋದ್ರಿಂದ ಪ್ರತಿರೋಧಕ ಶಕ್ತಿ ಬರ್ತದೆ ಕೀಟಗಳಿಗೆ. ಅದಕ್ಕೆ ಈ ಮೂರು ಚೆನ್ನಾಗಿ ಕಂಡು ಬಂದಿದ್ದಾವೆ ನಮ್ಮಲ್ಲಿ. ಅದಕ್ಕೆ ರೈತರು ಏನು 45 ದಿವಸಕ್ಕೆ ಸ್ಟಾರ್ಟ್ ಮಾಡಿದ್ರೆ 45 ದಿವಸಕ್ಕೊಂದು 60 ದಿವಸಕ್ಕೊಂದು 75, ಆಲ್ಮೋಸ್ಟ್ 75-90 ದಿವಸಕ್ಕೆ ರೀಚ್ ಆಗ್ತದೆ. ಅಲ್ಲಿ ತನಕ ರಸಾಯನಿಕ ಕೀಟಗಳ ಬಾಧೆ ಇದ್ದೇ ಇರ್ತದೆ, ಇವೆಲ್ಲ ರಸಾಯನಿಕ ಕೀಟಗಳು ಬರ್ತವೆ. ಅದರಲ್ಲಿ ಈ ಕೆಲವೊಂದು ಇತ್ತೀಚೆಗೆ ಕಾಂಬಿ ಪ್ರೊಡಕ್ಟ್ಸ್ಗಳು ಬಂದಿದ್ದಾವೆ, ಅಂದ್ರೆ ಎರಡೆರಡು ಮಿಕ್ಸ್ ಮಾಡಿದ್ದಂತ ಕೆಲವೊಂದು ಪ್ರೊಡಕ್ಟ್ ಬಂದು ಅವು ಚೆನ್ನಾಗಿದ್ದಾವೆ. ಅದಕ್ಕೆ ಪ್ರತಿರೋಧಕ ಶಕ್ತಿ ಬಂದಿದೆ, ಕೆಲವೊಂದು ಕಂಪ್ನಿಗಳು ಎರಡೆರಡು ಮಿಕ್ಸ್ ಮಾಡಿ ಅಂದ್ರೆ ಅವರಾಗೆ ಕಂಪ್ನಿಯಿಂದನೇ ಮಿಕ್ಸ್ ಆಗಿ ಬಂದಿದೆ. ರೈತರು ಮಿಕ್ಸ್ ಮಾಡೋದ್ರಿಂದ ಹೆಚ್ಚಿನ ಪ್ರಮಾಣ ಹೆಚ್ಚು ಕಡಿಮೆ ಆಗ್ತದೆ, ಹಂಗಾಗಿ ಬಿಟ್ಟು ಅಂದ್ರೆ ಕಾಂಬಿ ಪ್ರಾಡಕ್ಟ್ ಅಂದ್ರೆ ರಸ ಇರುವಂತಕ್ಕಂತ ಕೀಟಗಳು ಕಡಿಮೆ ಆಗ್ತವೆ, ಮತ್ತೆ ಅದರಲ್ಲಿ ಬೇರೆ ಕೀಟಗಳು ಯಾವ ಇದಾವೆ? ಎಲ್ಲಾ ರಸ ಇರೋ ಕೀಟಗಳಿಗೆ ಇದ್ದು ಕಾಂಬಿ ಪ್ರಾಡಕ್ಟ್ ಇದಾವೆ. ಕೆಲವೊಂದು ಮುಂದೆ ಇನ್ ಮುಂದೆ ಈ ಇದು ಗುಲಾಬಿ ಕಾಯಿ ಕೊರಕ ಬರ್ತದೆ, ಆಮೇಲೆ ಈ ಲದ್ದಿ ಹುಳು ಬರ್ತದೆ, ಅವಾಗ ಎರಡು ತರನೂ ಇದಾವೆ, ಈ ಕಾಯಿ ಕೊರಕ ಹುಳುಗಳು ಮತ್ತು ರಸೈರ ಕಂಟ್ರೋಲ್ ಮಾಡುವಂಥವು ಇದಾವೆ. ಈ ಸದ್ಯ ರಸೈರ ಕೀಟಗಳಲ್ಲಿ ಅದು ಇನ್ನೊಂದು ಈ ಫಿಪ್ರೋನಿಲ್ಲು ಪ್ಲಸ್ ಫ್ಲೋನಿಕಮೈಡ್ ಅಂತ ಬಂದಿದೆ, ಅದು ಒಂದು ಕಂಪ್ನಿಯವರು ರಿಲೀಸ್ ಮಾಡಿದ್ದಾರೆ. ಫಿಪ್ರೋನಿಲ್ ಮೊದಲು ಬಂದಿತ್ತು, ಅದು ಅದು ಅದರ ಜೊತೆಗೆ ಫ್ಲೋನಿಕಮೈಡ್, ನೀವು ಉಲಾಲ ಅಂತ ಕರಿತೀವಿ, ಅದರ ಜೊತೆಗೆ ಫಿಪ್ರೋನಿಲ್ ಅಂತ ಹಳೆ ರೈತರಿಗೆಲ್ಲ ಪರಿಚಯ ಇದೆ. ಇದು ಎಕರೆಗೆ ಒಂದು 160 ಗ್ರಾಮ್ನಷ್ಟಾದ್ರೆ ಎಲ್ಲ ರೀತಿಯ ರಸೈರ ಕೀಟಗಳಿಗೂ ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತದೆ. ಎಲ್ಲ ಥ್ರಿಪ್ಸ್ ನುಸಿ ಬಂತು, ಹಸಿರು ಜಿಗಿಗಳು ಬಂತು, ಅಫಿಡ್ ನುಸಿ ಅದೇ ಕರಿ ಜಿಗಿ ಬಂತು, ಇವೆಲ್ಲವೂ ಕಂಟ್ರೋಲ್ ಆಗ್ತವೆ. ಈ ಎಲ್ಲೆಲ್ಲಿ ಮೈಟ್ದು ಹಾವಳಿ ಇದೆ, ಮೈಟ್ ನುಸಿಗಳು ಕಂಡು ಬರ್ತವೆ, ಅಲ್ಲಿ ಮಾತ್ರ ಸ್ಪೆಸಿಫಿಕ್ ಆಗಿ ಅವರು ಸ್ವಲ್ಪ ಈ ಅಕ್ಯಾರಿಸೈಡ್ಸಲ್ಲಿ ಕೆಲವೊಂದು ಈ ವೆಟೆಬಲ್ ಸಲ್ಫರ್ ಅಂತ ಬರ್ತದೆ, ವೆಟೆಬಲ್ ಸಲ್ಫರ್ ಮೊದಲೆಲ್ಲ ನಾವು ಫಂಗಿಸೈಡ್ ಆಗಿ ಯೂಸ್ ಮಾಡ್ತೀವಿ, ಅದು ಅಕ್ಯಾರಿಸೈಡ್ ಆಗಿ ಕೆಲಸ ಮಾಡ್ತದೆ ಮತ್ತು ಅತ್ಯಂತ ಚೀಪ್ ಇದೆ. ಅದು ಅದು ಒಂದು ಲೀಟ್ರಿಗೆ ಒಂದು 3 ಗ್ರಾಮ್ನಷ್ಟು ಹಾಕೊಂಡು ಸ್ಪ್ರೇ ಮಾಡಿದ್ರೆ ಈ ಮೈಟ್ ನುಸಿ ಹಾವಳಿ ಕಡಿಮೆ ಆಗ್ತದೆ. ವೆಟೆಬಲ್ ಸಲ್ಫರ್, ವೆಟೆಬಲ್ ಸಲ್ಫರ್ ಅಂತ ಕರಿತೇವೆ, ಅದು ಸಿಗ್ತದೆ ಎಲ್ಲ ಕಡೆ. ಮೊದಲು ಫಂಗಿಸೈಡ್ ಯೂಸ್ ಮಾಡ್ತೀವಿ, ಅದು ಅಕ್ಯಾರಿಸೈಡ್ ಆಗಿ ಕೆಲಸ ಮಾಡ್ತದೆ. ಅದೇ ರೀತಿ ಹಳೆಯವು ಕೆಲವೊಂದಿಷ್ಟು ಇದ್ದು, ಬಟ್ ಅವು ಎಫೆಕ್ಟಿವ್ ಇಲ್ಲ. ಡೈಕೋಫಾಲ್ ಅಂತ ಇತ್ತು ಮೊದಲು ನುಸಿನಾಶಕ, ಈಗ ಗೊತ್ತಾಗಿ ಮಾರ್ಕೆಟ್ನಲ್ಲಿ ಸಾಕಷ್ಟು ಹೊಸ ಕೆಮಿಕಲ್ಗಳು ಬಂದಿದ್ದಾವೆ. ಒಂದು ಪ್ರೊಪರ್ಗೈಟ್ ಅಂತ ಬಂದಿದೆ, ಇನ್ನೊಂದು ಸ್ಪೈರೋಮೆಸಿಫೆನ್ ಅಂತ ಇದೆ. ಇವೆರಡು ಸ್ವಲ್ಪ ಮಾರ್ಕೆಟಲ್ಲಿ ಚೆನ್ನಾಗಿದ್ದಾವೆ, ಪ್ರೊಪರ್ಗೈಟು ಅಥವಾ ಸ್ಪೈರೋಮೆಸಿಫೆನ್. ಇವು ಲೀಟ್ರಿಗೆ 1 ml ಅಷ್ಟು ಹಾಕಿ ಅಥವಾ 1 ಎಕರೆಗೆ 200 ml ಅಷ್ಟು ಸಿಂಪಡಣ ದ್ರಾವಣ ಬೇಕಾಗ್ತದೆ. ಅದು ಸ್ಪ್ರೇ ಮಾಡಿದ್ರೆ ಎಲ್ಲೆಲ್ಲಿ ಮೈಟ್ ಇದೆ ಅವ್ರು ಮಾತ್ರ, ಮೈಟು ಮತ್ತೆ ಕಂಬೈಂಡ್ ಇತ್ತು ಅಂದ್ರೆ ಅವಾಗ ಕೆಲವೊಂದಿಷ್ಟು ಕಾಂಬಿ ಪ್ರಾಡಕ್ಟ್ಗಳು ಇದಾವೆ. ಅದರಲ್ಲಿ ಪೋಲೋ ಅಂತ ಇದೆ, ಒಂದು ಡೈಫೆಂಥಿರೋನ್ ಅಂತ ಕರಿತೀವಿ ನಾವು, ಪೋಲೋ ಅದು ಲಿಕ್ವಿಡ್ ಇದೆ ಮತ್ತು ಪೌಡರ್ ಇದೆ. ಅದು ಎಕರೆಗೆ ಒಂದು 400 ಗ್ರಾಮ್ ಅಥವಾ 400 ml ಅಷ್ಟು ಯೂಸ್ ಮಾಡಿದ್ರೆ ಅದು ನುಸಿನಾಶಕವಾಗಿನೂ ಸ್ವಲ್ಪ ಕೆಲಸ ಮಾಡ್ತದೆ, ಆಮೇಲೆ ಎಲ್ಲ ರಸಾಯನಿಕ ಕೀಟಗಳಿಗೂ ಅದು ಕೆಲಸ ಮಾಡ್ತದೆ. ಅದೇ ರೀತಿ ಇನ್ನೊಂದು ಕಾಂಬಿ ಪ್ರಾಡಕ್ಟ್ ಇದೆ, ಇದೆ ಈ ಡೈಫೆಂಥಿರೋನ್ ಜೊತೆಗೆ ಈ ಪೈರಿಫ್ರಾಕ್ಸಿಫೆನ್ ಅಂತ ಇದೆ, ಪೈರಿಫ್ರಾಕ್ಸಿಫೆನ್ ಪ್ಲಸ್ ಡೈಫೆಂಥಿರೋನ್ ಅಂತ ಇದೆ. ಇದು ಸ್ವಲ್ಪ ಎಲ್ಲ ರಸಾಯನಿಕ ಕೀಟಗಳು ಮತ್ತು ನುಸಿಗೂ ಹೆಚ್ಚಾಗಿ ಕೆಲಸ ಮಾಡ್ತದೆ. ಅದನ್ನು ಸಹ ಒಂದು 400 ಅಂತ 400 ಗ್ರಾಮ್ ಅಥವಾ 400 ml ಅಷ್ಟು ಪ್ರತಿ ಎಕರೆಗೆ ಉಪಯೋಗ ಮಾಡಿದ್ರೆ ಅಂದ್ರೆ 400 ಗ್ರಾಮ್ ಅಂದ್ರೆ ಅದು ಒಂದ್ ಲೀಟರ್ ಎಷ್ಟು ಹಾಕ್ಬೇಕಂತ 200 ಲೀಟರ್ ದ್ರಾವಣ ಯೂಸ್ ಮಾಡಿದ್ರೆ 2 ಗ್ರಾಮ್ ಲೀಟರ್ಗೆ 2 ಗ್ರಾಮ್ ಅಂದ್ರೆ ನಾವು ಒಂದ್ ಎಕರೆಗೆ ಈ ರೈತರು ಈಗ 60-70 ದಿವಸದ ಬೆಳೆಗೆ ಮಿನಿಮಮ್ 200 ಲೀಟರ್ ಉಪಯೋಗಿಸಬೇಕು. ದ್ರಾವಣ ಬೇಕು, ನೀರು ಅಷ್ಟು ಬಳಸಬೇಕು. ಬಳಸಲಿಲ್ಲ ಅಂದ್ರೆ ಸಿಂಪಡಣೆ ಕಡಿಮೆ ಆಗ್ತದೆ, ಔಷಧ ಕಡಿಮೆ ಆಗ್ತದೆ, ಆಮೇಲೆ ಕಂಟ್ರೋಲ್ ಆಗೋದಿಲ್ಲ. ಅದೊಂದು ಎಲ್ಲಾ ರೈತರು ನೆನಪಿಟ್ಕೋಬೇಕು. ಎಕರೆಗೆ ಕನಿಷ್ಠ 200 ಲೀಟರ್ನಷ್ಟು ದ್ರಾವಣ, ಒಂದು 60-70 ದಿವಸದ ಬೆಳೆ ನಂತರ ಏನು ಬರ್ತದೆ ಅದಕ್ಕೆಲ್ಲದಕ್ಕೂ. ಇವಿಷ್ಟು ಈ ರಸ ಇರುವ ಕೀಟಗಳಿಗೆ ಸಂಬಂಧಪಟ್ಟಂತ ಸಂಗತಿಗಳು. ಅಲ್ಲಲ್ಲಿ ನಿಮಗೆ ಈ ಏನು ನಾನು ಹೇಳಿದೆ, ಪರಭಕ್ಷ ಕೀಟಗಳು ಕಂಡು ಬಂದರೆ ಅಥವಾ ಗುಲ್ಗಂಜಿ ಹುಳು ಕಂಡು ಬಂದರೆ ಅಂಥ ರೈತರು ಕೇವಲ ಈ ಬೇವಿನ ಮೂಲದ ಕೀಟನಾಶಕಗಳನ್ನು ಅದನ್ನು ಉಪಯೋಗಿಸ್ಬೋದು. ಅಥವಾ ನಮ್ಮ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಬೆವೇರಿಯಾ ಅಂತೇಳಿ ಒಂದು ಬಯೋ ಕಂಟ್ರೋಲ್ ಜೈವಿಕ ಕೀಟನಾಶಕ ಸಿಗ್ತದೆ, ಬೆವೇರಿಯಾ ಅಂತೇಳಿ. ಅದು ಚೀಪ್ ಇದೆ, 150 ರೂಪಾಯಿಗೆ ಒಂದು ಕೆಜಿ ಅಷ್ಟು ಒಂದು ಎಕರೆಗೆ ಆಗ್ತದೆ. ಅದು ಸಹ ರೈತರು ಇಲ್ಲಿ ಹತ್ತಿರ ಯಾರಿಗೆ ಸಾಧ್ಯ ಇದೆ ಅದನ್ನ ಬಂದು ತಗೊಂಡು ಹೋಗ್ಬೋದು. ಅಂದ್ರೆ ಬೆವೇರಿಯಾ ಇದನ್ನ ಸಪರೇಟ್ ಆಗಿ ಇದನ್ನ ಒಂದೇ ಸಿಂಪರಣೆ ಮಾಡ್ಬೇಕಂತೀರಾ ಅಥವಾ ಇಲ್ಲ, ಅದನ್ನು ಕೀಟನಾಶಕ ಜೊತೆ ಮಿಕ್ಸ್ ಮಾಡಬಹುದು. ಈ ಬೇವಿನ ಮೂಲದ ಕೀಟನಾಶಕ ಜೊತೆ ಮಿಕ್ಸ್ ಮಾಡಿದ್ರೆ ಬರ್ತದೆ. ಅದು ಬೆವೇರಿಯಾ ಅಂದ್ರೆ ಮೂಲತವಾಗಿ ಅದು ಸಿಲಿಂಡ್ರ, ಅದು ಹುಳುವನ್ನು ತಿಂದು ಬದುಕಂತ ಸಿಲಿಂಡ್ರ. ಅದನ್ನ ನಾವು ಲ್ಯಾಬೊರೇಟರಿಯಲ್ಲಿ ಮಲ್ಟಿಪ್ಲೈ ಮಾಡಿರ್ತೀವಿ. ಅದನ್ನ ಅದು ಈ ವಾತಾವರಣದಲ್ಲಿ ಆರ್ದ್ರತೆ ಇದ್ದಾಗ ಚೆನ್ನಾಗಿ ಕೆಲಸ ಮಾಡ್ತದೆ. ರಿಲೇಟಿವ್ ಹ್ಯೂಮಿಡಿಟಿ ಅಂತ ಏನ್ ಕರಿತೀವಿ, ಒಂದು 60-70% ಆರ್ದ್ರತೆ ಇದ್ದಾಗ ಚೆನ್ನಾಗಿ ಕೆಲಸ ಮಾಡ್ತದೆ. ಅದನ್ನು ಸಹ ರೈತರು ಉಪಯೋಗಿಸಬಹುದು. ಡೈರೆಕ್ಟ್ ಕೆಮಿಕಲ್ಗೆ ಹೋಗುವ ಬದಲು ಎಲ್ಲೆಲ್ಲಿ ಕಡಿಮೆ ಪ್ರಮಾಣದಲ್ಲಿ ಹುಳುಗಳಿದ್ದಾಗ ಇವನ್ನು ಬಳಸಬಹುದು. ಬೇವಿನ ಮೂಲದ ಕೀಟನಾಶಕಗಳು ಮತ್ತು ಬೇವೆರೆಯನ್ನು ಉಪಯೋಗಿಸಬಹುದು ಅಂತ ರೈತರು. ಆಮೇಲೆ ಇತ್ತೀಚೆಗೆ ಕೆಲವೊಬ್ರು ರೈತರು ಫೋನ್ ಮಾಡಿದ್ರು ಲಿಂಗ್ಸೂರಿ ಅಂತ, ಸ್ವಲ್ಪ ತ್ರಿಪ್ಸಿಗೆ ಇದು ಸ್ವಲ್ಪ ನಮಗೆ ಸ್ಪೈನೋಟ್ರಾಮ್ ಅಂತ ಇನ್ನೊಂದು ಕೆಮಿಕಲ್ ಇದೆ, ಡೆಲಿಗೇಟ್ ಅಂತ ಬರ್ತದೆ. ಅದು ಈ ಥ್ರಿಪ್ಸ್ಗೆ ಅತ್ಯಂತ ಎಫೆಕ್ಟಿವ್ ಕೆಲಸ ಮಾಡುತ್ತೆ, ಮತ್ತು ಈ ಬೋಲ್ವರ್ಮ್ಸ್ಗೆ ಕಾಯಕೊರ ಹುಳುಗಳಿಗೂ ಕೆಲಸ ಚೆನ್ನಾಗಿ ಮಾಡ್ತದೆ. ಅದು ಅದು ಸ್ವಲ್ಪ ಕಾಸ್ಟ್ಲಿ ಇದೆ ಕೆಮಿಕಲ್ಲು, ಬಟ್ ಯಾರು ರೈತರಿಗೆ ಸಾಧ್ಯತೆ ಎಲ್ಲೆಲ್ಲಿ ಥ್ರಿಪ್ಸ್ ಹಾವಳಿ ಮತ್ತು ಬೋಲ್ವರ್ಮ್ ಹಾವಳಿ ಇದ್ರೆ ಅದನ್ನು ಸಹ ಅವರು ಬಳಸಬಹುದು, ಚೆನ್ನಾಗಿ ಕೆಲಸ ಮಾಡ್ತದೆ. ಅದನ್ನು ಈಗ ಕೆಲವೊಮ್ಮೆ ರೈತರು ನೀವು ಹೇಳಿದಂತ ಕೆಲವೊಂದು ರಾಸಾಯನಿಕಗಳನ್ನ ಬಳಕೆ ಅಂದ್ರೆ 1 ml ಇದನ್ನ 2 ml ಹಾಕಿ ಹೊಡೆದು 3 ml ಹಾಕಿ ಹೊಡೆದು ಮಾಡ್ತಾರೆ. ಹೆಚ್ಚಿನ ಒಂದು ಡೋಸೇಜ್ ಅಲ್ಲಿ ಹೊಡೆದಾಗ ಬೆಳೆ ಮೇಲೆ ಕೆಟ್ಟ ಪರಿಣಾಮ ಆಗುತ್ತೆ, ಆಗೋಕೆ ಚಾನ್ಸಸ್ ಇದಾವೆ. ಬೆಳೆ ಮೇಲೆ ಅಂದ್ರೆ ನಾವು ಸ್ಕಾರ್ಚಿಂಗ್ ಎಫೆಕ್ಟ್ ಅಂತ ಕರಿತೀವಿ, ಜಾಸ್ತಿ ಕೆಮಿಕಲ್ ಹಾಕಿದಾಗ ಕೆಲವೊಂದ್ಸರಿ ಸ್ಕಾರ್ಚಿಂಗ್ ಎಫೆಕ್ಟ್ ಆಗ್ತದೆ, ಸುಟ್ಟಂಗೆ ಅದು ಆಗ್ತದೆ. ಆಮೇಲೆ ರೈತರು ಇನ್ನೊಂದು ಏನ್ ಮಾಡ್ಬೇಕು ಅಂದ್ರೆ ಅದನ್ನ ಜಾಸ್ತಿ ಹಾಕೋದ್ರಿಂದ ಏನಾಗ್ತದೆ, ಅವರೇ ಕಳ್ಕೊಂಡ್ಬಿಡ್ತಾರೆ. 2-3 ವರ್ಷನಾಗ ಅದು ಪ್ರತಿರೋಧಕ ಶಕ್ತಿ ಬರ್ತದೆ ಹುಳಕ್ಕೆ, ಮತ್ತೆ ಅದು ಮಾರ್ಕೆಟ್ ಇಂದ ಹೋಗ್ಬಿಡ್ತದೆ. ಆಕ್ಚುಲಿ ಕಂಪನಿಗಳಿಗೆ ರಸ ಇರೋ ಕೀಟಗಳಿಗೆ ಹೊಸ ಹೊಸ ಕಂಡು ಹಿಡಿದು ಬಹಳ ಕಷ್ಟ. ಏನು ಕಚ್ಚಿ ತಿನ್ನು ಹುಳುಗಳು ಏನಿದಾವೆ ಕೀಡೆಗಳಿಗೆ, ಅವಕ್ಕೆ ಬಹಳಷ್ಟು ಕೆಮಿಕಲ್ ಇದಾವೆ. ಆದ್ರೆ ರಸ ಇರೋ ಕೀಟಗಳಿಗೆ ಹೊಸದು ಕೆಮಿಸ್ಟ್ರಿ ಕಂಡು ಹಿಡಿದು ಸ್ವಲ್ಪ ಕಷ್ಟ, ಅದಕ್ಕಾಗಿ ಮಾರ್ಕೆಟಲ್ಲಿ ಬಹಳಷ್ಟು ಬೇಗ ಬರ್ತಾ ಇಲ್ಲ ಅವು. ಇದಕ್ಕೆ ಅಂದ್ರೆ ರಸ ಇರೋ ಕೀಟಗಳಿಗೆ ಸಂಬಂಧಪಟ್ಟಂಗೆ. ಇನ್ಮೇಲೆ ಈ 70 ದಿವಸದ ನಂತರ ರೈತರು ಸ್ವಲ್ಪ ಈ ಗುಲಾಬಿ ಕಾಯಕೊರಕದ ಬಗ್ಗೆನೂ ಅವರು ಸ್ವಲ್ಪ ಮುತುವರ್ಜಿ ವಹಿಸಿದ್ರೆ 70 ದಿವಸ ಅಂತಂದ್ರೆ ಸಾಮಾನ್ಯವಾಗಿ ಕಾಯಿಗಳು ಪ್ರಾರಂಭ ಆದಾಗ ಅದಕ್ಕೆ ಎಲ್ಲಾ ರೈತರಿಗೆ ನಾನು ಹೇಳೋದು ಏನಂದ್ರೆ ಈ ಲೈಂಗಿಕ ಬಲೆಗಳು ಅಥವಾ ಮೋಹಕ ಬಲೆಗಳು ಅಂತ ಕರಿತೇವೆ. ಈ ಗುಲಾಬಿ ಕಾಯಕೊರಕಗಾಗಿ ಸ್ಪೆಷಲ್ ಆಗಿ ಸಿಗ್ತವೆ, ಅವು ಎಕರೆಗೆ ಒಂದು 2 ಅವನ್ನ ಹಾಕೋಬೇಕು. ಈಗ ರೈತರು ಇದು ಕರೆಕ್ಟ್ ಟೈಮಿಗೆ 45-50 ದಿವಸಕ್ಕೆ ಹಾಕೊಂಡ್ಬಿಡ್ಬೇಕು. ಅದರಲ್ಲಿ ಏನಪ್ಪ ಅಂದ್ರೆ ಅದು ಗಂಡು ಪತಂಗಗಳು ಬಂದು ಬೀಳ್ತಾವ, ಅದ್ರಂದ್ರೆ ಲೂರ್ ಅಂತ ಇರ್ತದೆ, ರಬ್ಬರ್ ಟ್ಯೂಬ್ ಇರ್ತದೆ, ಅದು ಮೋಹಕ ಬಲೆಗಳು ಆಕರ್ಷಣೆ. ಅದು ಹೆಣ್ಣು ಹುಳು ಏನ್ ಇದು ಸ್ರವಿಸ್ತದೆ, ಅದೇ ತರದ್ದು ಇದು ರಬ್ಬರ್ ಟ್ಯೂಬ್ ಸ್ರವಿಸ್ತದೆ. ಅದು ಹೆಣ್ಣು ಹುಳು ಅದ ತಿಳ್ಕೊಂಡ್ಬಂದು ಗಂಡು ಹುಳು ಅದರಲ್ಲಿ ಬೀಳ್ತದೆ. ಅದಕ್ಕೆ ರೈತರಿಗೆ ಏನಪ್ಪಾ ಅಂದ್ರೆ ಈ ಗುಲಾಬಿ ಕಾಯಿ ಕೊರಕ ಯಾವಾಗ ಬರ್ತದೆ ಅಂತ ಗೊತ್ತೇ ಆಗುದಿಲ್ಲ. ಅದು ಬಂದ್ಬಿಟ್ಟು ಕಾಯಿ ಎಳೆ ಕಾಯಿ ಇದ್ದಾಗ ತತ್ತಿ ಇಡ್ತದೆ, ಒಡ್ಕೊಂಡು ಒಳಗಡೆ ಹೋಗಿ ಅದೊಮ್ಮೆ ಕೂಡ ಹೊಡೆದ ಗೊತ್ತಾಗ್ತದೆ, ಅಲ್ಲಿವರೆಗೆ ಅವ್ರಿಗೆ ಕಣ್ಣಿಗೆ ಕಾಣೋದಿಲ್ಲ. ಅದಕ್ಕೆ ರೈತರು ಇವನ್ ಹಾಕೊಂಡ್ರೆ ಅವ್ರ ಹೊಲದಾಗ ಯಾವಾಗ ಇದ್ರದ ಆಕ್ಟಿವಿಟಿ ಅಥವಾ ಹಾವಳಿ ಬಂದಿದೆ ಅಂತ ಗೊತ್ತಾಗ್ತದೆ. ಅಂದ್ರೆ ಮಾನಿಟರ್ ಮಾಡ್ಲಿಕ್ಕೆ ಅನುಕೂಲ, ಮಾನಿಟರ್ ಮಾಡಕ್ ಅನುಕೂಲ. ಅದಕ್ಕೆ ಅವನು ಎಕರೆಗೆ 2 ಹಾಕೋಬೇಕು, ಆಮೇಲೆ 15-20 ದಿವಸಕ್ಕೊಮ್ಮೆ ಅದು ಲ್ಯೂರ್ ಚೇಂಜ್ ಮಾಡ್ಕೋಬೇಕು. ಅವ್ರ ಸೀಸನ್ ಮುಗಿದ್ರೆ ಒಂದು 3-4, ಅದು ಕಾಸ್ಟ್ಲಿ ಏನು ಭಾಳ ಇಲ್ಲ, 50 ರೂಪಾಯಿಗೆ ಒಂದು ಟ್ರ್ಯಾಪ್ ಬೀಳ್ತದೆ. ಅದಕ್ಕೆಲ್ಲ ರೈತರು ಹಾಕೊಂಡ್ರೆ ಅದು ಯಾವಾಗ ಸ್ಪ್ರೇ ಮಾಡೋಕೆ ಅನುಕೂಲ ಆಗ್ತದೆ. ಅದಕ್ಕೆಲ್ಲ ರೈತರು ಒಂದು ಹಾಕೊಂಡ್ಬಿಟ್ಟು ಅದ್ರಾಗ ಯಾವಾಗ ಈ ಗಂಡು ಪತಂಗಗಳು ಕಂಟಿನ್ಯೂಸ್ ಆಗಿ 2-3 ದಿವಸ ಒಂದು 8-10 ಬಂದು ಬಿದ್ದು ಅಂದ್ರೆ ಅದನ್ನು ಸ್ಪ್ರೇ ಮಾಡೋಕ್ಕೆ ಯೋಗ್ಯವಾಗಿದೆ ಅಂತ, ಆ ಹಂತ ಸ್ಪ್ರೇ ಮಾಡೋ ಹಂತಕ್ಕೆ ಬಂದಿದೆ ಅಂತ ಅರ್ಥ. ಅದಕ್ಕೆ ರೈತರು ಅದನ್ನ ಎಲ್ಲರೂ ಹಾಕೊಂಡ್ರೆ ಒಳ್ಳೆಯದು. ಅಲ್ಲಿ ಗುಲಾಬಿ ಕಾಯಿ ಕೊರಕಕ್ಕೆ ಬಹಳಷ್ಟು ಏನು ಪತಂಗಗಳು ಮೋಹಕ ಬಲೆಯಲ್ಲಿ ಸಿಕ್ಕಾಗ ಅಲ್ಲಿ ಏನು ಸಿಂಪರಣೆ ಮಾಡ್ಬೇಕಂತೇಳಿ ಹೇಳ್ತಿರ್ತಾವ ರೈತರಿಗೆ, ಯಾವ ಔಷಧಿಗಳು? ಅದೇ ಅದಕ್ಕೆ ಸ್ಪೆಸಿಫಿಕ್ ಆಗಿ ಕೆಲವೊಂದು ಔಷಧಿಗಳು ಇದಾವೆ. 90 ದಿವಸದ ನಂತರ ಯೂಸಲಿ ಇದ್ರ ಹಾವಳಿ ಕಂಡು ಬರ್ತದೆ ನಮ್ಮಲ್ಲಿ, ಬಹಳ ಜಾಸ್ತಿ ಕಂಡು ಬರ್ತದೆ. ಅದಕ್ಕೆ 90 ದಿವಸದ ನಂತರ ಇವೇನು ಈ ಪೈರೆಥ್ರೋಯ್ಡ್ ಗುಂಪಿಗೆ ಸೇರಿದ ಕೆಲವೊಂದು ಕೀಟನಾಶಕಗಳಿದಾವೆ. ಈ ನಾವು ಬೈಫೆಂಥ್ರಿನ್ ಅಂತ ಕರಿತೇವೆ, ಅದು ಒಂದು ಎಕರೆಗೆ ಒಂದು 300-370 ml ಬೇಕಾಗ್ತದೆ. ಇವೆಲ್ಲ ಚೀಪ್ ಆದಂತ ಕೆಮಿಕಲ್ಗಳು. ಅಥವಾ ಸೈಪರ್ಮೆಥ್ರಿನ್ನು, ಇದು ಸಹ ಎಕರೆಗೆ ಒಂದು 250 ml ಬೇಕಾಗ್ತದೆ. ಅಥವಾ ಇನ್ನೊಂದು ಫೆನ್ ಪ್ರೊಪ್ಯಾಥ್ರಿನ್ ಅಂತ ಇದೆ, ಅದು ಎಕರೆಗೆ ಒಂದು 300-400 ml ಬೇಕಾಗ್ತದೆ. ಇವು ಮೂರು ಪೈರೆಥ್ರೋಯ್ಡ್ ಗುಂಪಿಗೆ ಸೇರಿದಂತ ಕೀಟನಾಶಕ. ಇವನ್ನ 90 ದಿವಸದ ನಂತರ ಬಳಸಬೇಕು. ಅದು 15 ದಿವಸದ ಅಂತರದಲ್ಲಿ, 90 ದಿವಸಕ್ಕೊಮ್ಮೆ ಹೇಳಿದ್ರೆ ಒಂದು 15 ದಿವಸ ಅಂತರದಲ್ಲಿ ಒಂದು 2-3 ಬೇಕಾಗ್ತವೆ. ಅದಕ್ಕಿಂತ ಅರ್ಲಿ ಯಾರಿಗಾದರೂ ಗುಲಾಬಿ ಕಾಯಕೊರಕದ ಸ್ವಲ್ಪ ಹಾವಳಿ ಕಂಡು ಬಂದಲ್ಲಿ ಅವರು ಈ ಪ್ರೊಫೆನೋಫಾಸ್ ಅನ್ನು ಬಳಸಬಹುದು. ಪ್ರೊಫೆನೋಫಾಸ್ ಅದು ತತ್ತಿನಾಶಕವಾಗಿ ಮತ್ತು ಕೀಟನಾಶಕವಾಗಿ ಕೆಲಸ ಮಾಡ್ತದೆ. 60-70 ದಿವಸದಲ್ಲಿ ಸ್ವಲ್ಪ ಎಲ್ಲೆಲ್ಲಿ ಆಕ್ಟಿವಿಟಿ ಕಂಡು ಬಂದರೆ, 30 ಕಂಡು ಬಂದರೆ ಅಂದರೆ ಸ್ವಲ್ಪ ಪ್ರಮಾಣದಲ್ಲಿ 1-2 ಪತಂಗಗಳು ಬಂದು ಬಿದ್ದರೆ ಪ್ರೊಫೆನೋಫಾಸ್ನು ಸಹ ನಾವು ಬಳಸಬಹುದು. ಆಮೇಲೆ ಈ 90 ದಿವಸದ ಪ್ರಮಾಣದಲ್ಲಿ ಸ್ವಲ್ಪ ಅದೇ ಈ ಗುಲಾಬಿ ಕಾಯಕೊರಕ ಮತ್ತು ರಸಹೀರ್ಕೀಟ ಎರಡೂ ಜೊತೆ ಜೊತೆಯಾಗಿ ಕೆಲವೊಂದು ಸಾರಿ ಕಂಡು ಬರ್ತದೆ. ಅಂಥ ಟೈಮ್ದಲ್ಲಿ ಕೆಲವೊಂದಿಷ್ಟು ಕಾಂಬಿ ಪ್ರಾಡಕ್ಟ್ಸು ಇದ್ದಾವೆ, ಈ ಥಯಾಮಿಥಾಕ್ಸಮ್ ಜೊತೆಗೆ ಲ್ಯಾಂಬಡಾಸೈಲೋತ್ರಿನ್ ಇದೆ. ಲ್ಯಾಂಬಡಾಸೈಲೋತ್ರಿನ್ ಎಲ್ಲ ಕೀಡಿಗಳನ್ನು ಕೊಲ್ತದೆ, ಥಯಾಮಿಥಾಕ್ಸಮ್ ರಸಹೀರುವ ಕೀಟಗಳನ್ನು ಕಂಟ್ರೋಲ್ ಮಾಡ್ತದೆ. ಆ ಥರ ಬೇರೆ ಬೇರೆ ಸಾಕಷ್ಟು ಇದ್ದಾವೆ. ಆಮೇಲೆ ಇನ್ನೊಂದು ಈ ಗುಲಾಬಿ ಕಾಯಕೊರಕಕ್ಕೆ ನಮ್ಮಲ್ಲಿ ಲಾಸ್ಟ್ ನಾವು ಹೇಳಿದ್ವಿ ಈ ಮೇಟಿಂಗ್ ಡಿಸ್ರಪ್ಷನ್ ಟೆಕ್ನಾಲಜಿ ಅಥವಾ ಗಂಡು ಹೆಣ್ಣು ಕೂಡದಂತೆ ಸಂಯೋಗ ಹೊಂದದಂತೆ ಒಂದು ಟೆಕ್ನಾಲಜಿ ತಡೆ ಹಿಡಿಯೋದನ್ನ ಬಂದಿದೆ. ಅದು 2 ತರ ಇದೆ, ಒಂದು ಟ್ಯೂಬ್ ಪೇಸ್ಟ್ ತರ ಇದೆ, ಇನ್ನೊಂದು ರೋಪ್ ತಂತಿ ತರ ಇದೆ. ಎರಡು ಸರಿ ಮಾರ್ಕೆಟ್ಗಳಲ್ಲಿ ಸಿಗ್ತಾ ಇದೆ. ಅದು ಕ್ರೆಮೆಟ್ ಅಂತ ಬಂದಿದೆ, ಮೊದಲು ಸ್ಪ್ಲಾಟ್ ಅಂತ ಕರಿತಿದ್ವಿ. ಕ್ರೆಮೆಟ್ ಅಂದ್ರೆ ಈಗ ಸಿಗ್ತಾ ಇದೆ, ಮಾರುಕಟ್ಟೆಯಲ್ಲಿ ಸಿಗ್ತದೆ. ಕ್ರೆಮೆಟ್ ಅಂತ ಬಂದಿದೆ ಈಗ, ಅದು ಕ್ರೆಮೆಟ್ ಅಂತ ಹೆಸರು ಚೇಂಜ್ ಮಾಡಿದ್ದಾರೆ. ಆ ಟ್ಯೂಬ್ ಸಿಗ್ತಾ ಇದೆ ಮಾರುಕಟ್ಟೆಯಲ್ಲಿ ಸಿಗ್ತದೆ. ಅದು ಅಂದ್ರೆ 50 ದಿವಸ ಒಳಗಡೆ ಹಚ್ಕೋಬೇಕು ಅದನ್ನ. ಬೆಳೆ 50 ದಿವಸ ಅಂದ್ರೆ ಈ ಏನು ಹೂವು ಕಾಯಿ ಸ್ಟಾರ್ಟ್ ಆಗ್ತದೆ, ಫಸ್ಟ್ನೆಸ್ ಸ್ಕ್ವೇರ್ ಹೂವು ಏನು ಬರ್ತದೆ ಆ ಟೈಮಲ್ಲಿ ಅದನ್ನ ಅಪ್ಲೈ ಮಾಡಬೇಕು. ಅದು ಒಂದು ಟ್ಯೂಬ್ ಒಂದು ಎಕರೆಗೆ ಬೇಕು, ಸಾಕಾಗ್ತದೆ. ಅದು ಅಲ್ಲಲ್ಲಿ ಒಂದು 400 ಸ್ಪಾಟ್ ಅಂದ್ರೆ ಅಂಟು ಹಚ್ಚದಂಗೆ ಹಚ್ಕೊಂತ ಹೋಗ್ಬಿಡೋದು. ಅದು ತಿಂಗಳಿಗೊಮ್ಮೆ 3 ಸರಿ ಹಚ್ಚಿದ್ರೆ ಸಾಕು. ಅದು ಹಚ್ಚಿದ್ರೆ ಅವ್ರು ಗುಲಾಬಿ ಕಾಯ್ಕೊರಕ್ಕೆ ಯಾವುದೇ ಸಿಂಪರಣೆ ಕೈಗಳು ಅವಶ್ಯಕತೆ ಇಲ್ಲ, ಮತ್ತೆ ಎಕೋ ಸಿಸ್ಟಮ್ ನಮ್ದೆಲ್ಲ ವಾತಾವರಣ ಚೆನ್ನಾಗಿರ್ತದೆ. ಅದೇ ರೀತಿ ಇನ್ನೊಂದು ಪಿಬಿ ರೋಪೆಲತ್ ಇದೆ, ಅವರು ಈ ವರ್ಷ ಮಾರುಕಟ್ಟೆಗೆ ಬರುತ್ತಂತೆ. ಬಟ್ ಅವ್ರದ್ದು ಇನ್ನೊಂದು ಪ್ಯಾಕೇಜ್ ಇದೆ, 60 ಎಕರೆ ಕಂಪ್ಲೀಟ್. ಅಷ್ಟಕ್ಕೂ ಹಚ್ಚಬೇಕು. ಅದು ಅದರ ಕಾರಣ ಅಂದ್ರೆ ಅದು ಎಷ್ಟು ಹೆಚ್ಚಿನ ಏರಿಯಾಗ ಹಚ್ತೀವಿ ಅಷ್ಟು ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತವೆ. 1 ಎಕರೆ 2 ಎಕರೆ 3 ಎಕರೆ ಹಚ್ಚಿದಾಗ ಅಷ್ಟು ಪರಿಣಾಮಕಾರಿಯಾಗಿ ಕೆಲಸ ಮಾಡೋದಿಲ್ಲ. ಮಿನಿಮಮ್ 10 ಎಕರೆ 20 ಎಕರೆ 30 ಎಕರೆ ಅಥವಾ ಎಲ್ಲ ರೈತರು ಕಂಬೈನ್ಡ್ ಆಗಿ ಹಚ್ಚಿಕೊಂಡು ಭಾಳ ಒಳ್ಳೇದು. ಅದು ಭಾಳ ಒಳ್ಳೇದು, ಯಾಕಂದ್ರೆ ಅವ್ರಿಗೆ ಯಾವಾಗ ಬರ್ತದೆ ಅಂತ ಗೊತ್ತಾಗೋದಿಲ್ಲ. ಆಮೇಲೆ ಸಿಂಪಡಣೆ ಉಳಿತದೆ, ಸುಮ್ಮನೆ ಹಚ್ಕೊಂಡು ಹೋಗೋದು ಅಷ್ಟೇ. ಈ ತಂತಿ ತರದ ಒಂದೇ ಸರಿ ಕಟ್ಟಿಬಿಟ್ರು ಸಾಕು, 50 ದಿವಸಕ್ಕೆ ಒಂದು 45-50 ದಿವಸಕ್ಕೆ ಕಟ್ಟಿಬಿಟ್ರೆ 100-120 ದಿವಸವರೆಗೂ ಅದು ಕೆಲಸ ಮಾಡ್ತಾ ಇರ್ತದೆ. ಅದಕ್ಕೆ ಈ ತಂತ್ರಜ್ಞಾನ ಸದ್ಯ ಯಾವುದೇ, ಅದಕ್ಕೆ ರೈತರು ಇದನ್ನು ಸದುಪಯೋಗ ಪಡಿಸ್ಕೊಂಡು ಅದನ್ನು ಸಹ ಉಪಯೋಗಿಸ್ಬೋದು. ಇನ್ನು ಅಲ್ಲಲ್ಲಿ ಸ್ವಲ್ಪ ಈ ರಬ್ಬರ್ ಹುಳು ಅಥವಾ ಏನು ಲದ್ದಿ ಹುಳು ಅಂತ ಕರಿತೀವಿ, ಸ್ಪೊಡಾಪ್ಟರ್ ಅಂತ ಕರಿತೀವಿ, ಎಲೆ ತಿನ್ನುವ ಹುಳುಗಳು, ಎಲೆ ಒಂಥರ ಹಿಂಗೆ ಕಿಂಡಿ ಕಂಡಂಗೆ ಕಾಣ್ತವೆ. ಅದು ಭಾಳಷ್ಟು ಇಲ್ಲ, ಅಲ್ಲಲ್ಲಿ ಸ್ವಲ್ಪ ಕಂಡು ಬಂದಿದೆ. ಅದು ಬಂದಾಗ ಕೆಲವೊಂದು ಯಾವುದಾದ್ರೂ ನಾವು ಏನು ಕೀಡೆಗೆ ಬೇಕಾದಂಥವು ಇದ್ದಾವೆ, ಇವು ಕೊರಾಜನ್ ಅಂತಿದೆ, ಡೈಫ್ಲೂಬೆಂಜುರಾನ್ ಅಂತಿದೆ, ನೌಲೂರಾನ್ ಅಂತಿದೆ, ಇದರಲ್ಲಿ ಯಾವುದಾದ್ರೂ ಕೀಟನಾಶಕಗಳನ್ನು ಉಪಯೋಗಿಸಿದ್ರು ಅದು ಪರಿಣಾಮ ಕೆಲಸ ಕಂಟ್ರೋಲ್ ಅನ್ನು ಹತೋಟಿನ ಮಾಡಬಹುದು. ಬಟ್ ಈ ಪ್ರಮುಖವಾಗಿ ಅಂದ್ರೆ ರಸಹೀರುವ ಕೀಟಗಳು, ಮೈಟ್ ನುಸಿ ಸದ್ಯಕ್ಕೆ, ಇನ್ನು ತದನಂತರ ಗುಲಾಬಿ ಕಾಯಕೊರಕದ ಹತೋಟಿಯನ್ನು ರೈತರು ಮಾಡ್ಕೋಬೇಕು. ಸಿಂಪರಣೆ ಒಂದು ಪದ್ಧತಿ ಬಗ್ಗೆ ಏನ್ ಹೇಳ್ತಾರೆ ರೈತರಿಗೆ, ಯಾವ ರೀತಿ ಸಿಂಪರಣೆಯನ್ನು ಮಾಡಬೇಕು ಅಂತ ಹೇಳ್ತಾರೆ? ಯಾಕಂದ್ರೆ ಇಷ್ಟೇ ಒಂದು ನಿಗದಿಪಡಿಸಿದಂತ ದ್ರಾವಣ ಹೋಗ್ಬೇಕು ಅಂತ ಹೇಳ್ತಾ ಇದ್ದಾರೆ ರೈತರು. ಒಮ್ಮೆ ಬಹಳಷ್ಟು ಕೆಮಿಕಲ್ ಹಾಕಿ ಕಡಿಮೆ ನೀರನ್ನು ಉಪಯೋಗ ಮಾಡಿ ಮಾಡ್ತಿರ್ತಾರೆ. ಅದೇ ಇಲ್ಲಿ ಏನು ರೈತರಿಗೆ ತಾವು ಅದೇ ಇಲ್ಲಿ ಏನಾಯ್ತು ಅಂದ್ರೆ, ನಾವು ಒಂದು ಎಕರೆಕ್ಕೆ ಅಂದ್ರೆ ಈಗ ಕನಿಷ್ಠ 45-50 ದಿವಸದ ನಂತರ ಬೆಳೆ ಸ್ವಲ್ಪ ಎತ್ತರ ಆಗ್ತದೆ. ಆ ಹಂತದಲ್ಲಿ ಕನಿಷ್ಠ ಎಕರೆಗೆ 200 ಲೀಟರ್ನಷ್ಟು ದ್ರಾವಣ ಹೋಗ್ಬೇಕು. ಅದಕ್ಕಿಂತ ಕಡಿಮೆ ಹೊಡೆದ್ರೆ ಏನಾಗ್ತದೆ, ನಾವು ರೆಕಮೆಂಡ್ ಮಾಡಿದ ಡೋಸ್ ಏನದ ಕಡಿಮೆ ಆಗ್ತದೆ. ಅಂದ್ರೆ ಎಕರೆಗೆ ನಾವು 60 ಗ್ರಾಮ್ ಹೇಳ್ತೀವಿ, 40 ಗ್ರಾಮ್ ಏನು ಕೆಮಿಕಲ್ ಹೇರ್ತೀವಿ ಅಷ್ಟು ಹೋಗಲ್ಲ. ಹೀಗಾಗಿ ಮೊನ್ನೆ ಯಾರೋ ಒಬ್ರು ಫೋನ್ ಮಾಡಿ ಸರ್ ನಾನು ಇದನ್ನ ಉಲಾಲ ಸ್ಪ್ರೇ ಮಾಡಿದೀನಿ ಆದ್ರೂ ಕಂಟ್ರೋಲ್ ಆಗಿಲ್ಲ ಅಂತಂದ್ರೆ, ಅದಕ್ಕೆ ನೀವು ಎಷ್ಟು ಹಾಕಿದಿರಿ ಅಂತಂದ್ರೆ 1/2 ಡೋಸ್ ಹಾಕ್ಯಾರ ಅವ್ರು. ಹೀಗಾಗ್ತದೆ, ಬಹಳಷ್ಟು ಎಂಎಲ್ ಹಾಕೋ ಬದಲು 2 ಎಂಎಲ್ ಹಾಕಂದ್ರೆ 1 ಎಂಎಲ್ ಹಾಕಿಬಿಡಿದು. ಅದೇ ಕಡಿಮೆ ಆಗಬಾರ್ದು, ಹೆಚ್ಚಿಗೆ ಆಗಬಾರ್ದು. ಅದಕ್ಕೆ ಕರೆಕ್ಟ್ ಆಗಿ ದ್ರಾವಣನು ಅಷ್ಟೇ ಉಪಯೋಗಿಸ್ಬೇಕು, ಕೆಮಿಕಲ್ ಅಷ್ಟೇ ಉಪಯೋಗಿಸ್ಬೇಕು. ಅದಕ್ಕೆ ಈಗ ಎಕರೆಗೆ ಮಿನಿಮಮ್ 200 ಲೀಟರ್ ಅಂತ ಒಂದು ಈಗೇನು ಅವ್ರು ಪವರ್ ಇದನ್ನು ಯೂಸ್ ಮಾಡ್ತಾರೆ ಟ್ಯಾಂಕು, ಅವು 20 ಲೀಟರ್ದು ಇರ್ತವೆ. ಮಿನಿಮಮ್ 1-10 ಟ್ಯಾಂಕ್ 1 ಎಕರೆಗೆ ಸ್ಪ್ರೇ ಮಾಡಬೇಕು ಅವರು. ಆಮೇಲೆ ಎಲ್ಲ ಕಡೆ ಸಿಂಪಡಣೆ ಕರೆಕ್ಟಾಗಿ ಸಿಡಿಬೇಕು ಅದನ್ನ. ಕೆಲವು ಸರಿ ಏನು ಮಾಡ್ತಾರೆ, ಇವರಿಗೆ ಆಳ ಮನುಷ್ಯ ಕೊಟ್ಟು ಹೋಗ್ತಾರೆ, ಅವ್ನು ಈ ಕಡೆ ಒಂದು 4 ಸಲ ಹೊಡ್ಕೊಂಡು ಹೋಗ್ಬಿಡ್ತಾನೆ, ಕರೆಕ್ಟ್ ಸಿಂಪಡಣೆ ಆಗೋದಿಲ್ಲ. ಅದನ್ನು ಸಹ ಸ್ವಲ್ಪ ರೈತರನ್ನು ಮುತ್ತು ಅಷ್ಟು ಗಾಳಿ ಇಲ್ಲದ ಒಂದು ಸಮಯದಲ್ಲೇ ಮುಂಜಾನೆ ಹೊತ್ತಿನಲ್ಲಿ ಸಿಂಪಡಣೆ ಮಾಡಬೇಕು. ಸುರಕ್ಷತಾ ಕ್ರಮಗಳು ಅಷ್ಟೇ ಮುಖ್ಯ, ಹೋದ ವರ್ಷ ಬಹಳಷ್ಟು ಕಂಪ್ಲೇಂಟ್ ಬಂದಿದ್ದು ಲ್ಯಾಂಬ್ಡಾ ಸಾಲತ್ತನ್ನು ಸ್ಪ್ರೇ ಮಾಡಬೇಕಾದ್ರೆ ಸಮಸ್ಯೆಗಳು ಆಗ್ತಾ ಇದಾವೆ. ಆಮೇಲೆ ಇತ್ತೀಚಿನ ಈ ಭಾಗದಲ್ಲಿ ಹೇಳಿದರೆ ಎಷ್ಟೋ ರೈತರದ ಬ್ಲಡ್ ಸ್ಯಾಂಪಲ್ದಾಗೂ ಸಹ ಕೀಟನಾಶಕದ ರೆಸಿಡ್ಯೂ ಅಂಶ ಕಂಡು ಬಂದಿದೆ ಅಂದ್ರೆ ಹೊಲದಾಗ ವರ್ಕರ್ ಕೆಲಸ ಮಾಡೋರು. ಅದಕ್ಕೆ ಸ್ಪ್ರೇ ಮಾಡೋರಿಗೆ ಎಲ್ಲರಿಗೆ ಮುಖಗವಸ, ಚಸ್ಮಾ ಮತ್ತು ಕಾಲಲ್ಲಿ ಬೂಟು, ಗ್ಲೌಸ್ ಹಾಕೋಬೇಕು. ಗ್ಲೌಸ್ ಹಾಕೋಬೇಕು, ಸಿಗ್ತವೆ ಅವೆಲ್ಲ, ಚೀಪ್ ಅದಾವೆ, ಎಲ್ಲವೂ ಚೀಪ್ ಅದಾವೆ, ಎಲ್ಲವೂ ಸಿಗ್ತವೆ. ಚಸ್ಮ ಮತ್ತು ಗ್ಲೌಸ್ ಹಾಕೋಬೇಕು, ಮತ್ತೆ ಕಾಲಿಗೆ ಬೂಟ್ ಹಾಕೋ ಅಂದ್ರೆ ಕೆಮಿಕಲ್ ಮೈ ಮೇಲೆ ಚರ್ಮಕ್ಕೆ ಹತ್ತಬಾರ್ದು. ಅದನ್ನ ಎಲ್ಲ ರೈತರು ಸ್ವಲ್ಪ ಅದನ್ನ ಮುತುವರ್ಜಿ ವಹಿಸಬೇಕು. ಆಳುಗಳಿಗೆ ಹಚ್ಚಿದಾಗ ಅವ್ರಿಗೂ ಸಹ ಇದನ್ನ ಕೊಡ್ಬೇಕು. ಈ ರೀತಿ ಅದನ್ನ ಸಸ್ಯ ಸಂರಕ್ಷಣಾ ಕ್ರಮಗಳು ಮಾಡ್ಬೇಕಾದ್ರೆ ಇವನ್ನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಬೇಕು. ಈ ರೀತಿ ಇದಕ್ಕೆ ಆಯ್ತು. ಆಮೇಲೆ ಮುಂದೆ ಈಗ 90 ದಿವಸದ ನಂತರ ಸ್ವಲ್ಪ ದ್ರಾವಣ ಜಾಸ್ತಿ ಬೇಕಾಗ್ತದೆ. ಆಮೇಲೆ ಇನ್ನೊಂದು ರೈತರು ಏನ್ ಮಾಡ್ತಾ ಇದಾರೆ ಅಂದ್ರೆ, ನಾವು ಎಕರೆಗೆ ಒಂದೇ ಪ್ಯಾಕೆಟ್ ಹಾಕಂತ ಹೇಳ್ತೀವಿ, ಇಲ್ಲಿ 2-3 ಪ್ಯಾಕೆಟ್ ಹಾಕ್ತಾರೆ. ಹಿಂಗಾಗಿ ಪಾಪ್ಯುಲೇಷನ್ ಜಾಸ್ತಿ, ಗಿಡಗಳ ಸಂಖ್ಯೆ ಜಾಸ್ತಿ ಆಗ್ತದೆ, ದ್ರಾವಣ ಅವಾಗ ಜಾಸ್ತಿ ಹೋಗ್ತದೆ. ಆಮೇಲೆ ಕೆಲವೊಂದ್ಸರಿ ಸರಿಯಾಗಿ ಸಿಡಿಯೋಲ್ಲ, ಈ ನಡುಬರ್ಕ್ ಕಾಯ್ದೋಗಕ್ಕೂ ಜಾಗ ಇರೋದಿಲ್ಲ, ಅಷ್ಟು ದಟ್ಟವಾಗಿ ಬೆಳ್ಕೊಂಡ್ಬಿಡ್ತಾವೆ. ಹತ್ತಿ ಟಿಸಿರು ಅಥವಾ ಟೊಂಗೆ ಹೊಡಿಬೇಕಲ್ಲ. ಅದಕ್ಕೆ ಭಾಳಷ್ಟು ರೈತರಿಗೆ ಹೇಳಿದ್ದೀನಿ, ಒಂದು ಎಕರೆಗೆ ಒಂದೇ ಪ್ಯಾಕೆಟ್ ಹಾಕಿದ್ರೆ ಕರೆಕ್ಟ್ ಆಗಿ ಅದು ಬೀಜ ಜಾಸ್ತಿ ಹಾಕಿಬಿಡ್ತಾರೆ. ಅದು ಎಲ್ಲ ಖರ್ಚು ಅಂದ್ರೆ ಔಷಧ ಖರ್ಚು ಜಾಸ್ತಿ ಹೋಗ್ತದೆ, ಸರಿಯಾಗಿ ಸಿಂಪರಣೆ ಆಗೋದಿಲ್ಲ. ಅದಕ್ಕೆ ಭಾಳಷ್ಟು ಕೆಲವೊಬ್ರು ಎಲ್ಲರೂ ತಿಳ್ಕೊಂಡು ರೈತರು ಈ ವರ್ಷದಿಂದ ಸ್ವಲ್ಪ ಫಾಲೋ ಮಾಡ್ತಾ ಇದಾರೆ. ಅದಕ್ಕೆ ರೈತರು ಇದನ್ನೆಲ್ಲ ಸ್ವಲ್ಪ ಫಾಲೋ ಮಾಡ್ಬೇಕು. ಬಹಳಷ್ಟು ಜನ ಈ ಸಲ ಹತ್ತಿ ಹೋಗಿದ್ದಾರೆ, ಅಲ್ಲಲ್ಲಿ ರೈತರಲ್ಲಿ ಬಹಳಷ್ಟು ಉತ್ಸಾಹ ಇದೆ. ಬೆಳೆಗಳು ಕೆಲವೊಂದು ಕಡೆ ಬಹಳ ಚೆನ್ನಾಗಿದ್ದಾವೆ ಹತ್ತಿ ಬೆಳೆಗಳು ನೋಡ್ಲಿಕ್ಕೆಲ್ಲ. ಆದರೆ ಕೀಟದ ಒಂದು ನಿರ್ವಹಣೆ ಭಾಳ ಮುಖ್ಯ ಈ ಒಂದು ಸಂದರ್ಭದಲ್ಲಿ. ರೈತರು ನೀವು ಹೇಳಿದಂಗೆ ಪದೇ ಪದೇ ಒಂದೇ ಕೀಟನಾಶಕವನ್ನು ಬಳಸಬಾರ್ದು, ತಜ್ಞರ ಸಲಹೆಯನ್ನು ಪಡ್ಕೋಬೇಕಂತ ಹೇಳೋಣ. ನಿಮ್ಮ ಫೋನ್ ಸಂಖ್ಯೆನ ಹೇಳಿ ರೈತರಿಗೆ ಏನಾದರೂ ಸಮಸ್ಯೆ ಇದ್ರೆ ಫೋನ್ ಮಾಡ್ತೀನಿ. ನನ್ನ ದೂರವಾಣಿ ಸಂಖ್ಯೆ 9444-84-161-32. ಇನ್ನೊಮ್ಮೆ ಹೇಳಿ ಸರ್. 9444-84-161-32 ಇದನ್ನ ದೂರವಾಣಿ ಸಂಖ್ಯೆ. ರೈತರ ಸಮಸ್ಯೆಗಳಿದ್ರೆ ದೂರವಾಣಿ ಮಾಡಿ ಸಮಸ್ಯೆಯನ್ನು ಬಗೆಹರಿಸ್ಕೋಬೇಕು. ಒಳ್ಳೆ ಸರ್. ಇದುವರೆಗೂ ಹತ್ತಿ ಬೆಳೆಯಲ್ಲಿ ಬರ್ತಕ್ಕಂಥ ಪ್ರಮುಖವಾದಂಥ ಕೀಟಗಳು, ವಿಶೇಷವಾಗಿ ರಸ ಇರ್ತಕ್ಕಂಥ ಕೀಟಗಳು ಭಾಳಷ್ಟು ಅಲ್ಲಲ್ಲಿ ಕಂಡು ಬರ್ತಾ ಇದ್ದಾವೆ. ಈ ಒಂದು ಹಂತದಲ್ಲಿ ಸರಿಯಾದ ಒಂದು ರಾಸಾಯನಿಕವನ್ನು ಬಳಸಿ ಸರಿಯಾಗಿ ಅದರ ಪ್ರಮಾಣವನ್ನು ಹಾಕಿ ರೈತರು ಸಿಂಪರಣೆ ಮಾಡಿದ್ದಾದರೆ ಒಳ್ಳೆ ರೀತಿಯಿಂದ ಹತೋಟಿ ಮಾಡಲಿಕ್ಕೆ ಸಾಧ್ಯತೆ ಇದೆ. ತಜ್ಞರ ಸಲಹೆಯನ್ನು ಪಡೆದು ಕೀಟನಾಶಕ ರೋಗನಾಶಕವನ್ನು ಖರೀದಿ ಮಾಡಿ ರೈತರು ಬಳಸಲಿ ಅಂತ ಹೇಳೋಣ. ಮಾಹಿತಿ ಹಂಚಿಕೊಂಡದಕ್ಕೆ ರೈತರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ. ಶರಣಾರ್ಥಿಗಳು. ಹತ್ತಿ ಬೆಳೆಯಲ್ಲಿ ಕೀಟ ಹತೋಟಿ ಕುರಿತು ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕೀಟ ತಜ್ಞರಾದ ಡಾಕ್ಟರ್ SG ಹಂಚಿನಾಳ್ ಅವರೊಂದಿಗೆ ಸಂದರ್ಶನವನ್ನು ಆಲಿಸಿದರೆ. ರೈತ ಬಂಧವರ ಈಗ ಒಂದು ವಾಣಿಜ್ಯ ಪ್ರಕಟಣೆ. जोखिम से निकल कर फसल आए सुरक्षित हो जाए फसल बीमा से हर किसान आत्मनिर्भर हो जाए संकट के समय प्रधानमंत्री फसल बीमा योजना किसानों के लिए वरदान है अब सूखा पड़े या बाढ़ आ जाए कोई डर नहीं अब ओले पड़े या कीट पतंगे फसल खा जाए कोई फिक्र नहीं क्योंकि हमने लिया है प्रधानमंत्री फसल बीमा बुआई से फसल कटाई तक हर जोखिम का दावा न्यूनतम प्रीमियम पर अधिकतम भुगतान का वादा योजना से हर साल जुड़ रहे हैं 5 करोड़ से ज्यादा किसान अब आपकी है बारी नजदीकी कृषि कार्यालय सहकारी समिति बैंक शाखा अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण फसल बीमा पोर्टल या फसल बीमा ऐप द्वारा भी कराया जा सकता है पंजीकरण प्रधानमंत्री फसल बीमा योजना आपकी फसलों का संपूर्ण सुरक्षा कवच कृषि एवं किसान कल्याण मंत्रालय भारत ಸರ್ಕಾರ. ರೈತ ಬಂಧವರೇ, ಈಗ ಪೇಟೆ ದಾಣೆ. ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಹಾಗೂ ಗರಿಷ್ಠ ದರಗಳಲ್ಲಿ ಹೀಗಿದೆ. ಮೊದಲಿಗೆ ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿಕೊಟ್ಟಿರುವ ಇಂದಿನ ಪೇಟೆ ದಾಣೆ. ಹತ್ತಿ ಹೈಬ್ರಿಡ್ ಕನಿಷ್ಠ 9,000 ರೂಪಾಯಿಗಳಿಂದ ಗರಿಷ್ಠ 11,800 ರೂಪಾಯಿಗಳು. ಶೇಂಗಾ ಗುಂಗುರಿ 3,300 ರೂಪಾಯಿಗಳಿಂದ 5,365 ರೂಪಾಯಿಗಳು. ಹೆಸರುಕಾಳು ಜವಾರಿ 5,539 ರೂಪಾಯಿಗಳಿಂದ 7,356 ರೂಪಾಯಿಗಳು. ಈರುಳ್ಳಿ 300 ರೂಪಾಯಿಗಳಿಂದ 1,105 ರೂಪಾಯಿಗಳು. ಭತ್ತ ಸೋನಾ ಮಸೂರಿ 1,725 ರೂಪಾಯಿಗಳಿಂದ 2,256 ರೂಪಾಯಿಗಳು. ಸೂರ್ಯಪಾನ 6,003 ರೂಪಾಯಿಗಳು. ಕೆಂಪು ತೊಗರಿ ಕನಿಷ್ಠ 6,450 ರೂಪಾಯಿಗಳಿಂದ ಗರಿಷ್ಠ 6,730 ರೂಪಾಯಿಗಳು. ಈಗ ಲಿಂಗಸ್ಗುರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿಕೊಟ್ಟಿರುವ ಇಂದಿನ ಪೇಟೆ ದಾಣೆ. ಸಜ್ಜೆ ಕನಿಷ್ಠ 2,200 ರೂಪಾಯಿಗಳಿಂದ ಗರಿಷ್ಠ 2,400 ರೂಪಾಯಿಗಳು. ಭತ್ತ IR 64 2,500 ರೂಪಾಯಿಗಳು. ಈಗ ಸಿಂಧನೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಅವರ ಇಂದಿನ ಪೇಟೆ ದಾಣೆ. ಒಣಮೆಣಸಿನಕಾಯಿ 8,000 ರೂಪಾಯಿಗಳು. ಭತ್ತ ಕಾವೇರಿ ಸೋನ ಕನಿಷ್ಠ 1,840 ರೂಪಾಯಿಗಳಿಂದ ಗರಿಷ್ಠ 2,100 ರೂಪಾಯಿಗಳು. ಭತ್ತ ಹಳೆ ಸೋನಾ ಮಸೂರಿ ಕನಿಷ್ಠ 2,320 ರೂಪಾಯಿಗಳಿಂದ ಗರಿಷ್ಠ 2,490 ರೂಪಾಯಿಗಳು. ರೈತ ಬಂಧವರೇ, ಇದುವರೆಗೆ ರಾಯಚೂರು, ಲಿಂಗಸ್ಕೂರು ಹಾಗೂ ಸಿಂಧನೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿಕೊಟ್ಟಿರುವ ಇಂದಿನ ಪೇಟೆಯ ದಾಣೆಯನ್ನ ಆಲಿಸಿದರೆ ಈಗ ಆಲಿಸೋಣ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ರೈತರಿಗೆ ಕೃಷಿ ಸಲಹೆಗಳನ್ನ. ರೈತ ಬಾಂಧವರೇ, ಹವಾಮಾನ ವರದಿ ಮತ್ತೆ ಹವಾಮಾನ ಆಧಾರಿತ ಕೆಲವು ಕೃಷಿ ಸಲಹೆಗಳನ್ನು ಕೇಳೋಣಲ್ಲ. ನಾಳೆ ದಿನಾಂಕ 20/8/2022 ಯಾವುದೇ ಮಳೆಯ ಪ್ರಮಾಣ ಇರುವುದಿಲ್ಲ. ಗರಿಷ್ಠ 32, ಕನಿಷ್ಠ 23 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಇರುವುದೆಂದು ತಿಳಿದು ಬಂದಿದೆ. ಹಾಗೆಯೇ ಗರಿಷ್ಠ 72, ಕನಿಷ್ಠ 44% ಆರ್ದ್ರತೆ ಇದ್ದು ಗಾಳಿಯ ವೇಗ ಪ್ರತಿ ಗಂಟೆಗೆ 21 ಕಿಲೋಮೀಟರ್ ಚಲಿಸುವ ಸಾಧ್ಯತೆ ಇದೆ ಎಂದು ಮುನ್ಸೂಚನೆಯನ್ನ ನೀಡಲಾಗಿದೆ. ಇನ್ನು ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳು ಹೀಗಿವೆ. ರೈತರು ಸಾಧ್ಯವಾದಷ್ಟು ಕಳೆನಾಶಕ ಸಿಂಪರಣೆಯನ್ನ ಕೈಗೊಳ್ಳುವ ಪೂರ್ವ ಹತ್ತಿರದ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ಕೃಷಿ ಇಲಾಖೆಯಲ್ಲಿನ ಕೃಷಿ ಪರಿಣಿತರ ಸಲಹೆಯನ್ನು ಪಡೆದು ಸಕಾಲದಲ್ಲಿ ಕಳೆನಾಶಕವನ್ನು ಉಪಯೋಗಿಸಬೇಕು. ಇನ್ನು ಸಸ್ಯ ಸಂರಕ್ಷಣಾ ಸಿಂಪರಣೆಯನ್ನು ಜಾಗರೂಕತೆಯಿಂದ ಬೆಳಗಿನ ಸಮಯದಲ್ಲಿ ಸ್ವಚ್ಛ ಆಕಾಶವಿದ್ದಾಗ ಹಾಗೂ ಕಡಿಮೆ ಗಾಳಿ ಇದ್ದಾಗ ಕೈಗೊಳ್ಳಬೇಕು. ಇನ್ನು ಮಳೆಯಿಂದ ಕಳೆಗಳ ಸಂಖ್ಯೆ ಹೆಚ್ಚಾಗಿ ಬೆಳೆಗಳಲ್ಲಿ ಬೆಳವಣಿಗೆ ಕುಂಠಿತವಾಗಿರುವುದು ಕಂಡುಬಂದಿದ್ದು ಇದರ ಹತೋಟಿಗಾಗಿ ಅಂತರ್ ಬೇಸಾಯ ಪದ್ಧತಿಯನ್ನು ಅನುಸರಿಸಿ ಕಳೆಗಳನ್ನು ನಿರ್ವಹಿಸಬೇಕು. ಮಣ್ಣಿನಲ್ಲಿ ಚೆನ್ನಾಗಿ ತೇವಾಂಶ ಇದ್ದ ಕಡೆಗಳಲ್ಲಿ ಈಗಾಗಲೇ ಬಿತ್ತಿದ ಬೆಳೆಗಳಲ್ಲಿ ಮೇಲು ಗೊಬ್ಬರವನ್ನು ಕೊಡಬೇಕು. ಹತ್ತಿ, ತೊಗರಿ, ಗೋವಿನ ಜೋಳ ಮತ್ತು ಇತರೆ ದೀರ್ಘಾವಧಿ ಬೆಳೆಗಳಿಗೆ ಮೇಲು ಗೊಬ್ಬರವನ್ನು ಕೊಡಬೇಕಾಗ್ತದೆ. ಇನ್ನು ಹತ್ತಿ ಬೆಳೆಗೆ ಮೇಲು ಗೊಬ್ಬರವಾಗಿ ಪ್ರತಿ ಎಕರೆಗೆ 18 kg ಯೂರಿಯಾ ಮತ್ತು 10 kg ಪೊಟ್ಯಾಶ್ ರಸಗೊಬ್ಬರವನ್ನು ಕೊಡಬೇಕು. ಇನ್ನು ಹತ್ತಿಗೆ ಬಿತ್ತಿದ 20-25 ದಿನಗಳಲ್ಲಿ ಪ್ರತಿ ಎಕರೆಗೆ 300 ml ಪೈರಿಥಿಯೋ ಬ್ಯಾಕ್ ಸೋಡಿಯಂ 10 EC ಕಳೆನಾಶಕವನ್ನು 300 L ನೀರಿನಲ್ಲಿ ಬೆರೆಸಿ ಕಳೆಗಳ ಮೇಲೆ ಸಿಂಪರಣೆಯನ್ನು ಮಾಡಬೇಕು. ಹತ್ತಿ ಬೆಳೆಗೆ ಮೊದಲ ಹಂತದಲ್ಲಿ ಕಾಣಿಸಿಕೊಳ್ಳುವ ಥ್ರಿಪ್ಸ್ ನುಸಿ ಹಾಗೂ ಹಸಿರು ಹುಳುವಿನ ಹತೋಟಿಗಾಗಿ 1 ಎಕರೆಗೆ 250 ml ಪ್ರಿಪ್ರೋನಿಲ್ 50 SC 250 L ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಇನ್ನು ಶೇಂಗಾ ಬೆಳೆಗೆ ಹೂ ಬಿಡುವ ಹಂತದಲ್ಲಿ ಪ್ರತಿ ಎಕರೆಗೆ 5 kg ಸಾರಜನಕವನ್ನು ಮೇಲು ಗೊಬ್ಬರವಾಗಿ ಕೊಡುವುದು ಉತ್ತಮ. ಶೇಂಗಾ ಬೆಳೆಯಲ್ಲಿ ಎಲೆ ಚುಕ್ಕೆ ಮತ್ತು ತುಕ್ಕು ರೋಗದ ಬಾಧೆಗಾಗಿ 2 g ಕ್ಲೋರಿಥಿಯೋನಿಲ್ ಕವಚನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ 10 ದಿನಗಳಿಗೊಮ್ಮೆ 2 ಬಾರಿ ಸಿಂಪರಣೆಯನ್ನು ಮಾಡಬೇಕು. ತೊಗರಿ ಬಿತ್ತನೆ ಮಾಡಿದ 3 ವಾರಗಳ ನಂತರ ಕಳೆಗಳು 3-4 ಎಲೆಗಳ ಹಂತದಲ್ಲಿದ್ದಾಗ ಪ್ರತಿ ಎಕರೆಗೆ 400 ml ಇಮಾಜತೆಪಾಯರ್ 10 SL ಕಳೆನಾಶಕವನ್ನು ಸಿಂಪರಣೆ ಮಾಡಬೇಕು. ಬಿತ್ತಿದ 20-25 ದಿನಗಳ ನಂತರ ಸತುವಿನ ಸಲ್ಫೇಟ್ 6 kg ಪ್ರತಿ ಎಕರೆಗೆ ಪುಡಿ ಮಾಡಿದ ಕೊಟ್ಟಿಗೆ ಗೊಬ್ಬರದ ಜೊತೆಗೆ ಸಮ ಪ್ರಮಾಣವಾಗಿ ಕುಡಿಸಿ ಮಣ್ಣಿನಲ್ಲಿ ಬೆರೆಸಬೇಕು. ಇನ್ನು ಸೂರ್ಯಕಾಂತಿಯಲ್ಲಿ ಎಲೆ ತಿನ್ನುವ ಕೀಟದ ಹತೋಟಿಗಾಗಿ 2 ml ಕ್ವಿನಾಲ್ ಫಾಸ್ 25 EC ಅಥವಾ 0.1 ml ಸ್ಪೈನೋಸ್ಯಾಡ 45 EC ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಸೂರ್ಯಕಾಂತಿಯಲ್ಲಿ ಇಳುವರಿಯನ್ನು ಹೆಚ್ಚಿಸಲು ರಸಗೊಬ್ಬರದ ಜೊತೆಗೆ ಪ್ರತಿ ಎಕರೆಗೆ 4 kg ಸತುವಿನ ಸಲ್ಫೇಟ್ ಅನ್ನು ಬಳಸಬೇಕಾಗ್ತದೆ. ಇನ್ನು ಭತ್ತ ನಾಟಿ ಮಾಡಿದ 3-6 ವಾರಗಳ ನಂತರ ಮತ್ತು ತೆನೆ ಬರುವ ಹಂತಗಳಲ್ಲಿ ಎಕರೆಗೆ 10 kg ಸಾರಜನಕವನ್ನು ಮೇಲು ಗೊಬ್ಬರವಾಗಿ ಕೊಡಬೇಕು. ಮೆಣಸಿನಕಾಯಿ ಹೂ ಬಿಡುವ ಹಂತದಲ್ಲಿ 0.25 ml ನೆಪ್ತಲಿಕ್ ಅಸಿಟಿಕ್ ಆಸಿಡ್ ಅನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸುವುದರಿಂದ ಹೂ ಉದುರುವುದನ್ನು ನಿಯಂತ್ರಣ ಮಾಡಬಹುದು. ಮೆಣಸಿನಕಾಯಿ ನಾಟಿ ಮಾಡುವ ಮೊದಲು ಸಸಿಗಳನ್ನು ಟ್ರೈಕೋಡರ್ಮಾ ಮತ್ತು ಸುಡೋಮೊನಾಸ್ ಜೈವಿಕ ಗೊಬ್ಬರದ ದ್ರಾವಣದಲ್ಲಿ ಅದ್ದಿ ನಾಟಿಯನ್ನು ಮಾಡಬೇಕು. ಇನ್ನು ಹೋರಿಗಳಿಗೆ ಮಳೆಗಾಲದಲ್ಲಿ ಕಸಿ ಮಾಡಿಸಬಾರದು ಮತ್ತು ಬೇಸಿಗೆ ಕಾಲ ಸೂಕ್ತ ಸಮಯ ಆಗಿರುತ್ತದೆ ಹಾಗೂ ಗಾಯದ ನಿರ್ವಹಣೆಯೂ ಕೂಡ ಸುಲಭ ಆಗಿರುತ್ತದೆ. ಮಳೆಗಾಲದಲ್ಲಿ ಕರು ಮತ್ತು ಮರಿಗಳನ್ನು ಮಳೆಯಲ್ಲಿ ನೆನೆಯದಂತೆ ಮತ್ತು ತೀವ್ರತರವಾದಂತಹ ಶೀತಗಾಳಿಗೆ ಒಡ್ಡದಂತೆ ಕಾಪಾಡಬೇಕು. ಬೆಚ್ಚನೆಯ ವಸತಿ ಮತ್ತು ಅಲ್ಪ ಪ್ರಮಾಣದ ಸಮತೋಲನದ ಆಹಾರ ಪೂರೈಕೆ ಹಾಲು ಬಿಡದ ಮರಿಗಳಲ್ಲಿ ಮರಣದ ಪ್ರಮಾಣವನ್ನು ಕಡಿಮೆ ಮಾಡಲು ಸಹಾಯ ಆಗ್ತದೆ. ಜಾನುವಾರು ಕೊಟ್ಟಿಗೆಗಳು ಎತ್ತರದ ಪ್ರದೇಶದಲ್ಲಿರಬೇಕು. ಮಳೆ ನೀರು ಸರಾಗವಾಗಿ ಹರಿದು ಹೋಗುವಂತೆ ಇರಬೇಕು. ಕೇಳಿದ್ರಲ್ಲ ರೈತ ಬಾಂಧವರೇ, ಇದುವರೆಗೆ ಹವಾಮಾನ ವರದಿ ಮತ್ತೆ ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳನ್ನ. ಮತ್ತೆ ನಾಳೆ ಭೇಟಿಯಾಗನಲ್ಲ, ಅಲ್ಲಿವರೆಗೂ ನಮಸ್ಕಾರ. ಹವಾಮಾನ ವರದಿ ಹಾಗೂ ಹವಾಮಾನಾಧಾರಿತ ರೈತರಿಗೆ ಕೃಷಿ ಸಲಹೆಗಳನ್ನ ಆಲಿಸಿದರೆ ಈಗ ಒಂದು ವಾಣಿಜ್ಯ ಪ್ರಕಟಣೆ. ಹಿಪ್ಪು ನೇರಳೆ ತೋಟದಲ್ಲಿ 1 ಹೆಕ್ಟೇರ್ ಪ್ರದೇಶವನ್ನು 2 ತಾಕುಗಳಾಗಿ ವಿಂಗಡಿಸಿ ಪ್ರತಿ ತಾಕಿನಿಂದ ವರ್ಷಕ್ಕೆ 5 ಬೆಳೆಗಳಂತೆ ಒಟ್ಟು 10 ಬೆಳೆಗಳನ್ನು ಪಡೆಯಬಹುದಾಗಿದೆ. ಪ್ರತಿ ಬೆಳೆಯಲ್ಲಿ 400 ರೋಗರಹಿತ ಮೊಟ್ಟೆಗಳಿಂದ ಬಂದ ಹುಳುಗಳನ್ನು ಸಾಕಿ 300 ಕೆಜಿ ಗೂಡಿನ ಇಳುವರಿಯನ್ನು ಪಡೆಯಬಹುದಾಗಿದೆ. 1 ಹೆಕ್ಟೇರ್ ಪ್ರದೇಶದಲ್ಲಿ ಎಲೆಯ ಇಳುವರಿ 10,000 ಕೆಜಿಯಷ್ಟು ಇದ್ದಲ್ಲಿ ಪ್ರತಿ ಬೆಳೆಯಲ್ಲಿ 500 ರೋಗರಹಿತ ಮೊಟ್ಟೆಗಳಿಂದ ಬಂದಂತಹ ಹುಳುಗಳನ್ನು ಸಾಕಿ 375-400 ಕೆಜಿ ಗೂಡಿನ ಇಳುವರಿಯನ್ನು ಪಡೆಯಬಹುದು. ಗೂಡಿನ ಧಾರಣೆ ಪ್ರತಿ ಕೆಜಿಗೆ 500 ರೂಪಾಯಿ ಇದ್ದಲ್ಲಿ 80,000-1,00,000 ನಿವ್ವಳ ಲಾಭವನ್ನು ಗಳಿಸಬಹುದಾಗಿದೆ. ರೈತ ಬಂಧವರೇ, ಕೃಷಿರಂಗ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಈಗ ಕೇಳೋಣ ಗೀಗಿ ಪದಗಳನ್ನು. ಕುಷ್ಟಗಿಯ ಹಬಲ್ಕಟ್ಟಿ ಗ್ರಾಮದ ದಾವಲ್ ಸಾಬ್ ಅತ್ತರ್ ಹಾಗೂ ಸಂಗಡಿಗರಿಂದ. ನಿಮ್ಮ ಛತ್ರ ಆಯುಧ ಕೊಡು ಚುಚ್ಚುವೆ ಕಳೆಯ ಮೇಲಾಗಿ